ವರೆಗೆ ಭ್ರಷ್ಟಾಚಾರ, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಸಮಯ 6:45. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿ ಸಂರಕ್ಷಣೆ ಕುರಿತು ಸತ್ಯನಾರಾಯಣ ಬೆಳೇರಿಯವರೊಂದಿಗೆ ಸಂದರ್ಶನ, ಮಾರುಕಟ್ಟೆ ಧಾರಣೆ ಮತ್ತು ಭಕ್ತಿಗೀತೆಯನ್ನು ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग माडिसि नावु बेळे विमेय दूरागिसिदेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ, ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಭತ್ತದ ತಳಿ ಸಂರಕ್ಷಣೆ ಕುರಿತು ಸತ್ಯನಾರಾಯಣ ಬೆಳೇರಿ ಅವರೊಂದಿಗಿನ ಸಂದರ್ಶನ. ಶ್ರೋತೃಗಳೀಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸತ್ಯನಾರಾಯಣ ಬೆಳೇರಿ ಅವರು. ನಿಮ್ಗೆ ಗೊತ್ತಿದ್ದ ಹಾಗೆ ಅವರಿಗೆ ಭತ್ತದ ತಳಿಯ ಸಂರಕ್ಷಣೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಕಳೆದ ಸಲ ಒಲಿದಿದೆ. ಮುಖ್ಯವಾಗಿ ಈಗಲೂ ಕೂಡ ಅವರು ಈ ತಳಿ ಸಂರಕ್ಷಣೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಮಹತ್ವ ಮತ್ತು ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸತ್ಯನಾರಾಯಣ ಬೆಳೇರಿಯವರೇ. ನಮಸ್ಕಾರ ಸರ್. ಬೆಳೇರಿಯವರು, ಈಗ ಈ ಪಾರಂಪರಿಕ ತಳಿಗಳ ಸಂರಕ್ಷಣೆ ಇದನ್ನು ಮಾಡಬೇಕು ಅಂಥೇಳಿ ಹಲವಾರು ಕಡೆಗಳಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ಈ ಪಾರಂಪರಿಕ ತಳಿಗಳು ಅಂದರೆ ಏನು ಮತ್ತು ಇದರ ಮಹತ್ವ ಏನು, ಸಂರಕ್ಷಣೆ ಯಾಕಾಗಿ ಮಾಡಬೇಕು ನಾವು? ಪಾರಂಪರಿಕ ತಳಿಗಳಂತೇಳಿದರೆ ನಮ್ಮ ಹಿರಿಯರು ಕಾಪಾಡಿಕೊಂಡಿರುವ ಬಂದಿರುವಂಥ ತಳಿ, ಈ ಮಣ್ಣಿನಲ್ಲೇ ಇದ್ದಂಥ ಹಳೆಯ ಕಾಲದಲ್ಲೇ ಇದ್ದಂಥ ತಳಿಗಳು. ಇದು ಈಗ ದಿನೇ ದಿನೇ ಇದು ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೃಷಿ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಈಗಿನ ಹೊಸ ತಳಿಗಳ ಆಗಮನ, ಇವುಗಳಿಂದೆಲ್ಲಾಗಿ ಇದು ನಶಿಸಿ ಹೋಗ್ತಾ ಇದೆ. ಪಾರಂಪರಿಕ ತಳಿಗಳಂತೇಳಿದರೆ ಅದರಲ್ಲಿ ತುಂಬ ಔಷಧೀಯ ಗುಣಗಳಿರ್ತದೆ ಮತ್ತು ಬೇರೆ ಬೇರೆ ಇದು ಕಾಲಮಾನಕ್ಕೆ ತಕ್ಕ ಹಾಗೆ ಬೆಳೆಯುವಂಥ ತಳಿಗಳಾಗಿರ್ತದೆ. ಆದರೆ ಅದನ್ನು ನಾವು ಬೆಳೆಯದೇ ಇದು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಪ್ರತಿ ವರ್ಷ ಇದನ್ನು ಬೆಳೆಯುವ ಅಗತ್ಯತೆ ಇದೆ. ಆದ್ದರಿಂದ ಇದನ್ನು ಬೆಳೆಸಿ ಉಳಿಸಬೇಕಾಗ್ತದೆ. ಆದ್ದರಿಂದ ಇದನ್ನು ನಾವು ಮಾಡಬೇಕಾದ್ದು ಅತಿ ಅಗತ್ಯ. ಮುಖ್ಯವಾಗಿ ನೀವು ಯಾವ್ಯಾವ ತಳಿಗಳನ್ನೆಲ್ಲ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದೀರಿ? ನಾನು ಆರಂಭದಲ್ಲಿ ಈಗ ಸುಮಾರು ಭತ್ತದ ತಳಿಗಳ ಬಗ್ಗೆ ಒಲವಿರಿಸಿಕೊಂಡು ಅದನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದೇನೆ. ಸುಮಾರು ಒಂದು 650 ಪಾರಂಪರಿಕ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೇನೆ. ಅದು ಗದ್ದೆಯೇ ಇಲ್ಲದಂಥ ಒಬ್ಬ ವ್ಯಕ್ತಿ ನಾನು. ಗದ್ದೆ ನಮಗೆ ಗದ್ದೆಗಳೇ ಏನಿಲ್ಲ, ಆದರೂ ಈ ತಳಿ ಉಳಿಸುವ ಒಂದು ಪ್ರಯತ್ನ ಮಾತ್ರ ಆಗಿರುವಂಥದ್ದು. ಅದರಲ್ಲಿ ಬೇರೆ ಬೇರೆ ಕಡೆಗಳಿಂದೆಲ್ಲ ಹುಡುಕಿ ತಂದು ನನ್ನದೇ ಒಂದು ಮಾದರಿಯಲ್ಲಿ ಅದನ್ನು ಬೆಳೆಸಿ ಸಂರಕ್ಷಣೆ ಮಾಡುತ್ತಾ ಇರುವಂಥದ್ದು. ಅದೇ ರೀತಿ ಈ ಇದು ಹಲಸಿನ ತಳಿಗಳು ಮತ್ತು ಬಾಳೆ, ಅದೇ ರೀತಿ ತರಕಾರಿ ಕೆಲವು ತಳಿಗಳು, ಇದನ್ನೆಲ್ಲ ಈಗ ಸಂರಕ್ಷಣೆ ಮಾಡ್ತಾ ಇದ್ದೇನೆ. ಇದು ಮೊದಲಿಗೆ ನಿಮಗೆ ಈ ಥರದ ಒಂದು ಯೋಚನೆ ಪ್ರಾರಂಭ ಆದ್ದು ಹೇಗೆ? ಅದು ನನಗೆ ಕೆಲವು ಈ ಬೇರೆ ಬೇರೆ ಸಸ್ಯಗಳ ಬಗ್ಗೆ ಒಂದು ಒಲವು, ಚಿಕ್ಕಂದಿನಿಂದೇ ಒಲವು ಇತ್ತು. ಈ ಕೆಲವು ಅದರಲ್ಲಿ ಔಷಧೀಯ ಗುಣಗಳ ಬಗ್ಗೆ ಒಂದು ಆಸಕ್ತಿ, ಅದರಲ್ಲಿ ಬೇರೆ ಬೇರೆ ರೋಗಕ್ಕೆ ಮದ್ದಾಗುವಂಥ ಗುಣಗಳು ಈ ಪಾರಂಪರಿಕ ತಳಿಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಸಸ್ಯಗಳಲ್ಲಿ ಇದೆ. ಈ ಆಕಾಶವಾಣಿಯಂಥ ಮಾಧ್ಯಮವನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಬೇರೆ ಬೇರೆ ಜನರನ್ನು ಸಂದರ್ಶನ ಮಾಡುವ ಟೈಮಲ್ಲಿ ಅವರ ಅನುಭವಗಳಲ್ಲಿ ಕೆಲವು ಇಂಥದಕ್ಕೆ ಮದ್ದಾಗ್ತದೆ ಮತ್ತು ಬೇರೆ ಬೇರೆ ಅದರಲ್ಲಿ ಗುಣಗಳಿವೆ ಇದನ್ನೆಲ್ಲ ಕೇಳಿ ಮತ್ತು ಪತ್ರಿಕೆಯ ಓದುವಿಕೆಯ ಮೂಲಕ ಅಲ್ಲೂ ಸಹ ಬೇರೆ ಬೇರೆ ಸಸ್ಯಗಳ ಬಗ್ಗೆ ಕೆಲವೊಮ್ಮೆ ಔಷಧಿ ಗುಣಗಳ ಬಗ್ಗೆ ಎಲ್ಲ ಬರ್ತಾ ಇರ್ತದೆ. ಹಾಗೆ ಈ ಒಂದು ಭತ್ತದ ತಳಿ ಅಂತೇಳಿದರೆ ನಮಗೆ ಗದ್ದೆಗೆ ಇಲ್ಲದಿದ್ದರೂ ಈ ಬೇರೆ ಬೇರೆಯವರ ಗದ್ದೆಯಲ್ಲಿ ನೋಡಿದ ಒಂದು ಅನುಭವ ಇದೆ ಹಳೆಯ ತಳಿಗಳನ್ನು. ಆದರೆ ಕ್ರಮೇಣ ಅದು ಈಗ ಎಲ್ಲ ನಶಿಸಿ ಹೋಗಿದೆ. ಆದರೆ ಒಮ್ಮೆ ಚೇರ್ಕಾಡಿಯವರ ಒಂದು ಪತ್ರಿಕೆಯಲ್ಲಿ ಬಂದ ಸಂದರ್ಶನವನ್ನು ನೋಡಿ ಅಲ್ಲೂ ನಾವು ಚಿಕ್ಕಂದಿನಲ್ಲಿ ನೋಡಿದ ತಳಿ, ನಮ್ಮ ಊರಲ್ಲಿ ನೋಡಿದ ಒಂದು ರಾಜಕಾಯಮೆ ಅವರಲ್ಲಿ ಇದೆ ಅಂತ ಗೊತ್ತಾಗಿ ಅವರಿಂದ ಏನೋ ಅವತ್ತೊಂದು ಪತ್ರ ಮುಖೇನ ಕೇಳಿದಾಗ ಸ್ವಲ್ಪ ಬೀಜ ಎಲ್ಲ ಕಳಿಸಿಕೊಟ್ರು. ಆಮೇಲೆ ಈ ತಳಿಗಳೆಲ್ಲ, ಈ ಹಳೆಯ ತಳಿಗಳು ಬೇರೆ ಯಾವುದು ಇಲ್ಲ ಅಂತ ನಾನು ಭಾವಿಸಿದ್ದೆ. ಮತ್ತೊಮ್ಮೆ ಆಕಾಶವಾಣಿಯ ಮೂಲಕ ಇವರ ಬೆಳ್ತಂಗಡಿ ದೇವರಾಯರ ಸಂದರ್ಶನ ಇದ್ದಾಗ ಅದರಲ್ಲೂ ಗೊತ್ತಾಯಿತು ಅವರ ಮನೆಯಲ್ಲಿ ತುಂಬ ಈ ಪಾರಂಪರಿಕ ತಳಿಗಳಿವೆ ಅಂತೇಳಿ. ಆ ಮೂಲಕ ಅವರನ್ನು ಸಂಪರ್ಕಿಸಿ ತುಂಬ ತಳಿಗಳನ್ನು ಕೊಟ್ಟರು. ಆ ನಂತರ ನನಗೆ ಇಷ್ಟೊಂದು ತಳಿಗಳಿವೆ ಅಂತ ಗೊತ್ತಾದ್ದು. ನಂತರ ದಿನಗಳಲ್ಲಿ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳ ಈ ಸೆಮಿನಾರುಗಳಲ್ಲಿ ಅಥವಾ ಬೇರೆ ಬೇರೆ ಕೃಷಿ ಕಾರ್ಯಕ್ರಮಗಳಲ್ಲಿ ಹೋದಾಗ ಅಲ್ಲಿ ಬೇರೆ ಬೇರೆ ರೈತರು ಬಂದಿರುವಾಗ ಅವರ ಸಂಪರ್ಕದ ಮೂಲಕ ತುಂಬ ಈ ಹಳೆಯ ಭತ್ತದ ತಳಿಗಳ ಸಂಗ್ರಹಕ್ಕೆ ಒಂದು ನಾಂದಿಯಾಯಿತು. ಆ ರೀತಿ ಅದನ್ನು ತೊಡಗಿಸಿಕೊಂಡಿದೆ. ನಿಮಗೆ ಈಗ ತಳಿಗಳ ಸಂಗ್ರಹ ಮಾಡುವಾಗ ಸುತ್ತಮುತ್ತಲಿನ ತಳಿಗಳನ್ನು ಮಾತ್ರ ಸಂಗ್ರಹ ಮಾಡಿದ್ದ, ಬೇರೆ ಬೇರೆ ಕಡೆಯದ್ದು ಮಾಡಿದ್ರ? ನಾನಂತೇಳಿದರೆ ನನಗೆ ಸಿಕ್ಕುವಾಗ ನಮ್ಮ ಊರಿನ ಕೆಲವು ತಳಿಗಳು ಈ ಬೆಳ್ತಂಗಡಿ ಭಾಗದಿಂದ ಸ್ವಲ್ಪ ಸಿಕ್ಕಿತು. ಆಮೇಲೆ ಭಾರತದ ಬೇರೆ ಬೇರೆ ರಾಜ್ಯಗಳ ತಳಿಗಳು ಕೃಷಿ ವಿಶ್ವವಿದ್ಯಾಲಯಗಳನ್ನು ಸಂಪರ್ಕ ಮಾಡಿದಾಗ ಅಲ್ಲಿ ಈಗ ಶಿವಮೊಗ್ಗದಲ್ಲಿ ಸುಮಾರು ಒಂದು 250 ತಳಿಗಳನ್ನು ಆ ವಿಶ್ವವಿದ್ಯಾಲಯದಲ್ಲಿ ಬೆಳೆದಿದ್ದರು. ಅದು ದೇಶದ ಬೇರೆ ಬೇರೆ ಭಾಗಗಳ ತಳಿಗಳಾಗಿತ್ತು. ಆ ಮೂಲಕ ದೇಶದ ಬೇರೆ ಬೇರೆ ಭಾಗಗಳ ತಳಿಗಳು ಮತ್ತು ಹೊರ ದೇಶದ ತಳಿಗಳು ಕೆಲವು ಆ ಮೂಲಕ ಸಿಕ್ಕಿದೆ. ಈಗ ಇದನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನೀವು ಹೇಳಿದ್ರಿ ಗದ್ದೆ ಇಲ್ಲ ಅಂತ, ಹಾಗಿದ್ರೆ ಇದನ್ನು ಹೇಗೆ ಬೆಳೆಸ್ತೀರಿ? ಇದನ್ನು ಸಾಧಾರಣವಾಗಿ ಆರಂಭದಲ್ಲಿ ಸುಮಾರು ಒಂದು 200 ತಳಿಗಳನ್ನು ನಾನು ಗ್ರೋ ಬೆಗಲ್ಲಿ ಬೆಳೆಸ್ತಾ ಇದ್ದೆ. ನಂತರದ ದಿನಗಳಲ್ಲಿ ಸ್ವಲ್ಪ ಒಂದು 10-20 ಜಾಗವನ್ನು ಒಂದು ಗದ್ದೆಯ ಥರ ಮಾಡಿ ಅದಕ್ಕೆ ಬೋರ್ವೆಲ್ನ ನೀರೆಲ್ಲ ಹಾಕಿ ಪ್ರತಿ ವರ್ಷ ಅದರಲ್ಲಿ ಉಳಿದ ಒಂದು 650 ತಳಿಗಳನ್ನು ಹತ್ತಿರ ನೆಟ್ಟು ಬೆಳೆಸುವಂಥದ್ದು. ಬೇರೆ ಬೇರೆ ಸಮಯಕ್ಕೆ ಬರುವಂಥ ತಳಿಗಳನ್ನು ಮಿಕ್ಸ್ ಮಾಡಿ ಅಂತೇಳಿದರೆ ಒಂದು ಬೇಗ ಬರುವಂಥದ್ದು ಮತ್ತೊಂದು ದೀರ್ಘಾವಧಿಯಲ್ಲಿ, ಈಗ ಅದು ಕ್ರಾಸ್ ಪೋಲಿನೇಷನ್ ತಪ್ಪಿಸಲಿಕ್ಕೆ ಬೇಕು, ಆ ರೀತಿ ಮಾಡಿ ಬೆಳೆಸುವಂಥದ್ದು. ಈಗ ಸುಮಾರು ಎಷ್ಟು ವರ್ಷ ಆಯಿತು ಇದನ್ನು ಮಾಡ್ತಾ ಬರುತ್ತವೆ? ಸುಮಾರು 2003 ಚೇರ್ಕಾಡಿಯವರನ್ನು ಸಂಪರ್ಕಿಸಿ ಆ ಬೀಜ ಪಡ್ಕೊಂಡಿರುವಂಥದ್ದು. ಆ ನಂತರ ಸುಮಾರು ವರ್ಷ ಬೇರೆ ಬೇರೆ ತಳಿ ನನಗೆ ಸಿಕ್ಕಿರಲಿಲ್ಲ. 2008 ಮತ್ತು ದೇವರಾಯರ ಒಂದು ಸಂದರ್ಶನದ ಮೂಲಕ ನನಗೆ ಮತ್ತೆ ಸಿಕ್ಕಲಿಕ್ಕೆ ಶುರು ಆದದ್ದು. ಈಗ ಇದನ್ನೆಲ್ಲ ಬೆಳೆಸಲಿಕ್ಕೆ ನಿಮಗೆ 650 ತಳಿಗಳನ್ನು ನೀವು ಹೇಗೆ ಇದನ್ನು ಬೆಳೆಸ್ತೀರಿ? ಅಂದರೆ ಇದನ್ನು ಬೇರೆ ಬೇರೆ ಅಂತ ನಿಮಗೆ ಅದರಲ್ಲಿ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು ಮತ್ತು ಇದನ್ನು ಬೆಳೆಸುವಂಥ ರೀತಿಯಲ್ಲಿ ವ್ಯತ್ಯಾಸ ಇರ್ಬೋದು, ಇದು ಹೇಗೆ ನಿಮಗೆ ಗೊತ್ತಾಯಿತು? ಭತ್ತ ಅಂತ ಹೇಳುವಾಗ ಅದು ಒಂದೇ ಸಮಯಕ್ಕೆ ಬರುವಂಥದ್ದು ಕೆಲವು, ಮತ್ತು ಬೇರೆ ಬೇರೆ ಅವಧಿಗೆ ಬರ್ತದೆ ಕೆಲವೆಲ್ಲ. ಅದನ್ನೆಲ್ಲ ನಾವು ಈ ಆರಂಭದಲ್ಲಿ ಬೆಳೆಸುವಾಗ ನಮಗೆ ಗೊತ್ತಾಗ್ತದೆ ಅದರ ಸಮಯ ಎಷ್ಟು, ಇದೆಲ್ಲ ನಮಗೆ ಇದು ಬೆಳೆದಾಗ ಗೊತ್ತಾಗ್ತಾ ಇರ್ತದೆ. ಅದು ಶುರುವಿಗೆ ನನ್ನಲ್ಲಿ ಇಷ್ಟೆಲ್ಲ 650 ತಳಿಗಳು ಸಿಕ್ಕಿರಲಿಲ್ಲ, ಒಂದು ಸ್ವಲ್ಪ ಸ್ವಲ್ಪವೇ ಸಿಕ್ಕಿ ಇಷ್ಟು ತಳಿಗಳಾದ್ದು. ಆಗ ಮೊದಲು ಬೆಳೆಸಿದ್ದು ಯಾವ ಅವಧಿಗೆ ಬರ್ತದೆ ಇದರ ಬಗ್ಗೆ ಎಲ್ಲ ನಮಗೆ ಮೊದಲೇ ಒಂದು ಮಾಹಿತಿ ಅದರ ದೊರಕಿರ್ತದೆ. ಆಮೇಲೆ ಅದನ್ನು ಈಗ ಇಷ್ಟು ತಳಿ ಆದಾಗ ನನಗೆ ಅದು ಯಾವುದು ಯಾವ ಟೈಮಿಗೆ ಬರ್ತದೆ ಇದರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ಅನುಸಾರವಾಗಿ ಅದನ್ನು ಬೇರೆ ಬೇರೆ ಸಣ್ಣ ಸಣ್ಣ ಪೇಪರ್ ಗ್ಲಾಸಲ್ಲೆಲ್ಲ ಬಿತ್ತನೆ ಮಾಡಿ ಮತ್ತು ನಾಟಿ ಮಾಡುವಂಥದ್ದು. ಮತ್ತು ನಾಟಿ ಮಾಡುವಾಗ ಅದಕ್ಕೆ ಇದು ಬೇಕಾದ ಹೆಸರು, ಯಾವ ಹೆಸರಿದೆ ಅದನ್ನೆಲ್ಲ ಗುರುತಿಟ್ಟುಕೊಂಡು ಒಂದು ಲೇಬಲೆಲ್ಲ ಕೊಟ್ಟು ಆ ರೀತಿ ಬೆಳೆಸುವಂಥದ್ದು. ಬೆಳೆಸಿ ಆಮೇಲೆ ಅದು ಕಟಾವು ಸಹ ಅದೇ ರೀತಿ, ಯಾವ ಬೇಗ ಬಂತು ಅದನ್ನು ಅದೇ ಲೇಬಲ್ ಕೊಟ್ಟು ತೆನೆ ಕಟಾವು ಮಾಡಿ ಇಟ್ಟುಕೊಳ್ಳುವಂಥದ್ದು. ಈಗ ಇದನ್ನು ಎಷ್ಟು ವರ್ಷಗಳಿಂದ ತಾವು ಮಾಡ್ಕೊಂಡು ಬಂದಿದ್ದೀರಿ? ಈಗ ಸಾಧಾರಣ ಒಂದು 15 ವರ್ಷಗಳಷ್ಟು ಸಮಯಗಳಿಂದ ಇದು ಈಗ ಸಾಗ್ತಾ ಇದೆ. ಪ್ರತಿ ಬೀಜವನ್ನು ಪ್ರತಿ ವರ್ಷ ಬಿತ್ತಬೇಕಾಗ್ತದೆ, ಯಾವುದನ್ನು 1 ವರ್ಷ ಕಳೆದ ಮೇಲೆ ಯಾವುದು ಹುಟ್ಟುವುದಿಲ್ಲ. ಮತ್ತು ಎಲ್ಲವೂ ನನ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರುವಂಥದ್ದು, ಹೆಚ್ಚಿಗೆ ಪ್ರಮಾಣದಲ್ಲಿಲ್ಲ. ಎಲ್ಲ ಒಂದೊಂದು ತಳಿಗಳದ್ದು 100-150 ಗ್ರಾಮ್ ಅಷ್ಟೇ ಬೀಜ ದೊರಕ್ತದೆ. ಯಾಕಂದರೆ ನಿಮ್ಮಲ್ಲಿ 650 ತಳಿಗಳಿರುವಾಗ ಅದನ್ನು ನೀವು ಗದ್ದೆಯೂ ಇಲ್ಲದೆ ಬೆಳೆಸುವುದು ಬಹಳ ಕಷ್ಟದ ವಿಚಾರ. ಹೌದು. ಇದನ್ನು ಬೆಳೆಸಲಿಕ್ಕೆ ಒಂದೊಂದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆಸಬೇಕಾಗ್ತದೆ. ಹೇಗೆ? ಬಿತ್ತನೆ ಎಲ್ಲ ಒಟ್ಟಿಗೆ ಮಾಡುವಂಥದ್ದು. ಮತ್ತು ಭತ್ತ ಅಂತ ಹೇಳುವಾಗ ಸಾಧಾರಣ ಎಲ್ಲ ಒಂದೇ ಥರದಲ್ಲಿ ಇರ್ತದಲ್ಲ, ಬೇರೆ ಬೇರೆ ಅದಕ್ಕೇನು ದೊಡ್ಡ ಇದಿಲ್ಲ. ಇದು ತೆನೆ ಬರುವಂಥದ್ದು ಮಾತ್ರ ವ್ಯತ್ಯಾಸ ಇರ್ತದೆ, ಹೊರತು ಬಿತ್ತನೆ ಎಲ್ಲ ಒಮ್ಮೆಲೆ ಮಾಡಬೇಕಾಗ್ತದೆ. ಈಗ ಇದನ್ನು ನೀವು ಹೇಳಿದ್ರಿ ಗ್ರೋ ಬ್ಯಾಗಲ್ಲಿ ಬೆಳೆಸ್ತೀರಿ ಅಂತೇಳಿ, ಅದರಲ್ಲಿ ಮತ್ತು ಗದ್ದೆಯಲ್ಲಿ ಬೆಳೆಸೋದ್ರಲ್ಲಿ ವ್ಯತ್ಯಾಸ ಉಂಟ? ವ್ಯತ್ಯಾಸ ಚೆನ್ನಾಗಿ ಗೊಬ್ಬರ ಕೊಟ್ಟರೆ ಗ್ರೋ ಬ್ಯಾಗ್ ಮತ್ತು ಗದ್ದೆಯಲ್ಲಿ ಅಷ್ಟೇನು ವ್ಯತ್ಯಾಸ ಬರೋದಿಲ್ಲ. ಗ್ರೋ ಬ್ಯಾಗಿಗೆ ಚೆನ್ನಾಗಿ ಗೊಬ್ಬರ ಕೊಡಬೇಕು, ಇಲ್ಲದಿದ್ದರೆ ಸ್ವಲ್ಪ ಇದರಲ್ಲಿ ಸಣ್ಣದಿರ್ತದೆ, ನೆಲದಲ್ಲಿ ಬೆಳೆದಾಗ ಸ್ವಲ್ಪ ಎತ್ತರ ಇದೆಲ್ಲ ಬರ್ತದೆ. ಅದಕ್ಕೆ ಬೇಕಾದಷ್ಟು ಸಾವಯವ ಗೊಬ್ಬರವನ್ನು ಮೊದಲೇ ಇದಕ್ಕೆ ಕೊಟ್ಟರೆ, ಮತ್ತು ಕೆಲವು ತಳಿಗಳಿಗೂ ಹೊಂದಿಕೊಂಡುಂಟು, ಕೆಲವು ತಳಿಗಳಿಗೆ ಗೊಬ್ಬರ ಕಡಿಮೆ ಸಾಕಾಗ್ತದೆ, ಕೆಲವದಕ್ಕೆ ಸ್ವಲ್ಪ ಹೆಚ್ಚಿಗೆ ಗೊಬ್ಬರ ಬೇಕಾಗ್ತದೆ, ಆ ರೀತಿಯಲ್ಲಿ ಹೋಗ್ತದೆ. ಈ ರೀತಿಯ ತಳಿಗಳ ಬಗ್ಗೆ ನಿಮಗೆ ಮಾಹಿತಿ ಹೇಗೆ ಗೊತ್ತಾಯಿತು, ಅಂದರೆ ಇಂಥ ತಳಿಯನ್ನು ಹೀಗೆ ರೀತಿಯಲ್ಲಿ ಬೆಳೆಸುವಂಥದ್ದು ಅಂತ? ಈ ತಳಿಗಳನ್ನು ಅಂತೇಳಿದರೆ ಕೆಲವೆಲ್ಲ ನಾವು ಈ ತಳಿಗಳನ್ನು ಪಡೆಯುವಾಗ ಅದರ ಬಗ್ಗೆ ಮಾಹಿತಿ ಇದ್ದವರು ಇರ್ತಾರಲ್ಲ, ಅವರ ಹತ್ರ ಕೇಳಿ ಕೆಲವು ಸಂಗತಿಗಳನ್ನು ತಿಳಿತೇನೆ. ಮತ್ತು ನಮಗೆ ಎಲ್ಲ ಸಿಕ್ಕುವಂಥದ್ದು ಒಮ್ಮೆಲೆ ಸಿಕ್ಕುವುದಿಲ್ಲ, ಸ್ವಲ್ಪ ಸ್ವಲ್ಪ ಸಿಕ್ಕುವಾಗ ಆ ರೈತರ ಹತ್ರ ಮಾತಾಡಿ ಅದು ಯಾವುದಕ್ಕೆ ಆಗ್ತದೆ, ಅದರಲ್ಲಿ ತುಂಬ ಔಷಧಿಯ ಗುಣಗಳು ಯಾವುದಿದೆ, ಮತ್ತು ಎಷ್ಟು ಸಮಯಕ್ಕೆ ಬರ್ತದೆ, ಅದರ ಅಕ್ಕಿ ಬೆಳ್ತಿಗೆಯೋ ಅಥವಾ ಕುಚ್ಚಲಕ್ಕಿಗೆ ಸೂಕ್ತವೋ, ಹೀಗೆ ಬೇರೆ ಬೇರೆ ಮಾಹಿತಿಗಳನ್ನು ಸಂಗ್ರಹಿಸಿಟ್ಟು ಬರೆದಿಟ್ಟುಕೊಂಡು ನಮ್ಮಿಂದ ಮತ್ತು ತುಂಬ ಜನ ಪಡೆಯುವರು ಇರ್ತಾರೆ, ಅವರಿಗೂ ಸಹ ಈ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಈಗ ಪಡೆಯುವರು ಅಂದರೆ ಯಾರೆಲ್ಲ ನಿಮ್ಮಲ್ಲಿ ತಗೊಂಡು ಹೋಗ್ತಾರೆ? ನನ್ನಲ್ಲಿ ಅಂತೇಳಿದರೆ ಈಗ ದೇಶದಾದ್ಯಂತ ಇರುವ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳು ಈ ತಳಿಗಳನ್ನು ಪಡ್ಕೊಂಡಿವೆ. 100 ವೆರೈಟಿ, 200 ವೆರೈಟಿ, 50 ವೆರೈಟಿ ಕೃಷಿ ವಿಶ್ವವಿದ್ಯಾಲಯಗಳ ಸಂಶೋಧನೆಗೆ ಬೇಕಾಗಿ, ಮತ್ತು ಅದೇ ರೀತಿ ಕೃಷಿ ಕಲಿಯುವಂಥ ವಿದ್ಯಾರ್ಥಿಗಳು ತುಂಬ ಪಡ್ಕೊಂಡಿದ್ದಾರೆ. ಎಲ್ಲ ಅವರಿಗೆ ಇದನ್ನೆಲ್ಲ ಉಚಿತವಾಗಿ ಕೊಡುವಂಥದ್ದು, ತುಂಬ ಬೀಜಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ, ಎಲ್ಲ ಒಂದು 5 ಗ್ರಾಮು 10 ಗ್ರಾಮು ಮತ್ತು 50 ಬೀಜಗಳನ್ನು ಈ ರೀತಿ ಹಂಚಿ ಅದನ್ನು ಅವರಿಗೆ ಏನಾದರೂ ಪ್ರಯೋಜನ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಹಂಚಿಕೊಡುವಂಥದ್ದು. ಇದನ್ನೊಂದು ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅಂತ ನಿಮಗೇನು ಅನಿಸಲಿಲ್ಲ ಹೇಗೆ? ದೊಡ್ಡ ಮಟ್ಟಿಗೆ ಬೆಳೆಸುವಂಥದ್ದು ಅಂತೇಳಿದರೆ ಈಗಿನ ಕಾಲದಲ್ಲಿ ಭತ್ತ ಬೆಳೆಸುವಂಥ ದೊಡ್ಡ ಸವಾಲು, ಯಾಕೆಂತೇಳಿದರೆ ಈಗ ಈ ಹಂದಿಗಳ ಕಾಟ, ಬೇರೆ ಬೇರೆ ಕಾಟಗಳು ತುಂಬ ಇರ್ತದೆ, ಮತ್ತು ಈ ವೈವಿಧ್ಯ ತಳಿಗಳನ್ನು ಬೆಳೆಸುವಂಥದ್ದು ತುಂಬ ಕಷ್ಟ, ಯಾಕಂತೇಳಿದರೆ ಅದಕ್ಕೆ ಬೇರೆ ಬೇರೆ ಗುಣಗಳು, ಬೇರೆ ಬೇರೆ ಪರಿಮಳಗಳು ಎಲ್ಲ ಇರ್ತದೆ. ಮತ್ತು ಭತ್ತದ ಬಯಲು ತುಂಬ ಕಡಿಮೆ ಆಗಿದೆ, ಈಗ ಎಲ್ಲ ಕಡೆ ಭತ್ತದ ಬಯಲುಗಳಿಲ್ಲ, ಆಗ ನಾವು ಈ ಸಣ್ಣ ಪ್ರಮಾಣದಲ್ಲಿ ಬೆಳೆಸುವಾಗ ಎಲ್ಲ ಕಾಟಗಳು ಅಲ್ಲಿಗೆ ಬರ್ತದೆ. ಆದ್ದರಿಂದ ಇದನ್ನು ಉಳಿಸಬೇಕಿದ್ರೆ ಸಣ್ಣ ಪ್ರಮಾಣ ನಾನು ಮಾಡೋ ಇದೇ ರೀತಿಯಲ್ಲಿ ಉಳಿಸಬೇಕಷ್ಟೆ, ಯಾಕಂತೇಳಿದರೆ ಇದಕ್ಕೆ ಬಲೆ ಹಾಕ್ಬೋದು, ಮತ್ತು ಭದ್ರವಾಗಿ ಏನು ಹೋಗದ ಹಾಗೆ ಮಾಡಿ ಸ್ವಲ್ಪ ಜಾಗ್ರತೆ ಮಾಡಿ ಉಳಿಸ್ಬೋದು. ಇಲ್ಲದಿದ್ದರೆ ಒಂದು 50-60 ಎಕರೆಯಲ್ಲೆಲ್ಲ ಮಾಡಿದರೆ ಕೆಲವೊಮ್ಮೆ ಉಳಿಸ್ಬೋದು, ಅಷ್ಟೆಲ್ಲ ಮಾಡುವಷ್ಟು ಇದು ಸಾಧ್ಯ ಇಲ್ಲ. ಮತ್ತು ಒಂದು ಈ ಕಡಿಮೆ ಮಾಡುವಾಗ ನಮಗೆ ಬೇಕಾದಷ್ಟು ಅದನ್ನು ಜಾಗ್ರತೆ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಆ ತಳಿ ಉಳಿಲಿ ಎನ್ನುವ ದೃಷ್ಟಿಯಲ್ಲಿ ಇದನ್ನು ಈ ರೀತಿ ಉಳಿಸಿಕೊಳ್ಬೋದು. ಮತ್ತು ಇದರಿಂದ ಬೇರೇನು ಆದಾಯ ಬರೋದಿಲ್ಲ, ಅದರಿಂದ ನಮಗೆ ಒಂದು ಸಮಾಧಾನ ಅಷ್ಟೇ. ಈಗ ನೀವು ಇದನ್ನು ಉಳಿಸುವ ನಿಟ್ಟಿನಲ್ಲಿ ಬೇರೆ ರೀತಿಯ ಕಾಟಾಗಲಿ ಅಥವಾ ರೋಗ ರುಜಿನಗಳಾಗಲಿ ಅಥವಾ ಕೀಟಗಳ ತೊಂದರೆ ಆಗಲಿ ಅಥವಾ ಕಾಡು ಪ್ರಾಣಿಗಳ ಕಾಟಾಗಲಿ ಇದಕ್ಕೆ ಯಾವ ರೀತಿಯ ಆಸ್ತಿಯನ್ನು ವಹಿಸ್ತಾ ಇದ್ದೀರಿ? ಈಗ ಅದಕ್ಕೆ ಸುತ್ತಲೂ ನಾನು ಇದನ್ನು ಶೇಡ್ ನೆಟ್ಟನ್ನು ಕಟ್ಟುತ್ತೇನೆ, ಮತ್ತು ಮೇಲಿನಿಂದ ಹಕ್ಕಿಗಳು ಬರೆದಾಗೆ ಬಲೆಗಳನ್ನೆಲ್ಲ ಹಾಕಿ ಅದು ಮತ್ತು ತೆನೆ ಬರುವ ಆಡ ಹಂತಕ್ಕೆ ಸಾಕಾಗ್ತದೆ. ಮೊದಲೇ ಅದಕ್ಕೆ ಅಷ್ಟು ಭದ್ರತೆ ಬೇಕಾಗಿರೋದಿಲ್ಲ, ತೆನೆ ಬರುವ ಟೈಮಲ್ಲೇ ಅದಕ್ಕೆ ಹೆಚ್ಚಿಗೆ ಕಾಟ ಕೊಡುವಂಥದ್ದು, ಆ ಟೈಮಲ್ಲಿ ಬಲೆಗಳನ್ನೆಲ್ಲ ಹಾಕಿ ಆ ಬೀಜಗಳನ್ನು ಸುರಕ್ಷಿತವಾಗಿ ಸಿಕ್ಕುವ ಹಾಗೆ ಪ್ರಯತ್ನ ಪಡುವಂಥದ್ದು. ಈಗ ಸಂಗ್ರಹಿಸಿದಂಥ ಈ ಬೀಜಗಳನ್ನು ನೀವು ಪುನಃ ಬರುವ ವರ್ಷಕ್ಕೆ ನೀವು ಎಷ್ಟು ಇಟ್ಕೊಳ್ತೀರಿ, ಮತ್ತು ಇಟ್ಕೊಳ್ಳುವಾಗ ಅದಕ್ಕೇನಾದರೂ ಕೂಡ ನಾವು ಜಾಗ್ರತೆ ವಹಿಸಬೇಕಾಗ್ತದೆ? ಇಲ್ಲ, ಚೆನ್ನಾಗಿ ಒಣಗಿದ ಬೀಜಗಳನ್ನು ಒಂದು ತೆನೆಯನ್ನೇ ಕಟ್ ಮಾಡಿ ಇಡುವಂಥದ್ದು, ಅದಕ್ಕೆ ಮತ್ತೆ 1 ವರ್ಷದ ಒಳಗೆ ಪುನಃ ನಾವು ಬಿತ್ತನೆಗೆ ಹಾಕುವ ಕಾರಣ ಅದಕ್ಕೇನು ಅಷ್ಟಾಗಿ ಸಮಸ್ಯೆಗಳು ಬರುವುದಿಲ್ಲ. ಆದರೆ ಈ ಕೃಷಿ ವಿಶ್ವವಿದ್ಯಾಲಯಗಳಿಗೆಲ್ಲ ಅದನ್ನು ಸ್ಟೋರೇಜ್ ವ್ಯವಸ್ಥೆಯಲ್ಲಿ ಇಟ್ಟರೆ ತುಂಬ ಒಂದು ವೆರೈಟಿಯನ್ನು ಒಂದು 5-10 ವರ್ಷ ಎಲ್ಲ ಅಲ್ಲಿ ಇಡಲಿಕ್ಕೆ ಆಗ್ತದೆ. ಫ್ರಿಜ್ಜಲ್ಲೆಲ್ಲ ಇಟ್ಟರೆ ತುಂಬ ದಿನ ಬಾಳಿಕೆ ಬರ್ತದೆ, ಅದು ನಮಗೂ ಸಹ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 3-4 ವರ್ಷದ ತನಕ ಕಾಪಾಡಿಕೊಳ್ಬೋದು. ನಾನು ಪ್ರತಿ ವರ್ಷ ಇದನ್ನು ಹೀಗೆ ಬಿತ್ತನೆ ಮಾಡಿ ಸಂರಕ್ಷಣೆ ಮಾಡುವಂಥದ್ದು, ಯಾಕಂದರೆ ನಮ್ಮಲ್ಲಿ ಅಷ್ಟೇನು ಅದಕ್ಕೆ ಸೌಕರ್ಯಗಳಿಲ್ಲ, ಮತ್ತು ಫ್ರಿಜ್ಜೆಲ್ಲ ಆದರೆ ತುಂಬ ಅದಕ್ಕೆ ಕರೆಂಟಿನ ಚಾರ್ಜು ಇದೆಲ್ಲ ಬರ್ತದೆ. ಆಗ ಇದೆಲ್ಲ ನಾವು ಸ್ವತಃ ನಮ್ಮ ಒಂದು ಆಸಕ್ತಿಯಿಂದ ಕೈಗೊಳ್ಳುವಾಗ ನಮಗೆ ತುಂಬ ಬೇರೆ ಕೆಲಸದ ಎಡೆಯಲ್ಲಿ ಇದನ್ನು ಮಾಡ್ತಾ ಇರುವಂಥದ್ದು ಮತ್ತು ತುಂಬ ಸಮಯ ಇದಕ್ಕೆ ಹೋಗ್ತದೆ, ಅದಕ್ಕೆ ಬೇಕಾದ ಯಾವುದೇ ಸೌಲಭ್ಯಗಳು ನಮಗೆ ಬೇರೆ ಕಡೆಯಿಂದ ಬರುವುದಿಲ್ಲ. ಆದ್ದರಿಂದ ನಾವು ನಮ್ಮಷ್ಟಕ್ಕೆ ಎಲ್ಲ ವರ್ಷ ಬೆಳೆಸಿ ಬೆಳೆಸಿ ಹೀಗೆ ಉಳಿಸ್ತಾ ಹೋಗುವಂಥದ್ದು. ಇದರಲ್ಲಿ ಯಾವ ಥರದ ತಳಿಗಳೆಲ್ಲ ವಿಶೇಷತೆ ಇರುವಂಥದ್ದಿದ್ದಾವೆ? ಇದರಲ್ಲಿ ಕ್ಯಾನ್ಸರ್ ತಡೆಯುವಂತಹ ಒಂದು ಚಕೋ ಪುರಿಯಟ್ ಅಂತ ಒಂದು ತಳಿ ಇದೆ. ಅದೇ ರೀತಿ ಕರಿಗೆ ಜವಲಿ, ಕಬ್ಬಿಣದ ಅಂಶ ಹೇರಳವಾಗಿರುವಂಥದ್ದು, ನವರ, ರಕ್ತಶಾಲಿ, ಕಳಮೆ, ಕಯಮೆ, ಹೀಗೆ ವೈವಿಧ್ಯವಾದ ಗುಣಗಳಿರುವಂಥ ತಳಿಗಳೆಲ್ಲ ಇವೆ. ಅದನ್ನೆಲ್ಲ ಬೇಕಾದವರು ಅದನ್ನು ಆಸಕ್ತಿ ಇದ್ದವರು ಇದನ್ನು ಸ್ವಲ್ಪ ಬೀಜ ಪಡೆದು ಬೇಕಿದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಿ ಅವರಿಗೆ ಯಾವುದಕ್ಕೆ ಆಗ್ತದೆ ಅದಕ್ಕೆ ಬಳಸಿಕೊಳ್ಬೋದು. ಅದನ್ನು ಯಾರಾದರೂ ಬಂದು ಆ ಥರ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದವರು ಇದ್ದಾರಾ? ನನ್ನಿಂದ ಕೆಲವೆಲ್ಲ ಅತಿ ಆಸಕ್ತಿಯಿಂದ ಬೀಜ ಪಡ್ಕೊಂಡವರು ಇದ್ದಾರೆ. ಸ್ವಲ್ಪ ಈ ಕಾಯಮೆ ಕಳಮೆ ಇಂಥದನ್ನೆಲ್ಲ ಸ್ವಲ್ಪ 5-10 ಗ್ರಾಮ್ ಈ ಥರ ಮಾಡಿದ ರೈತರು ಕೊಂಡೋಗಿ ಬೆಳೆಸಿ ಇಡೀ ಅವರ ಗದ್ದೆಗೆ ಉಪಯೋಗಿಸಿಕೊಂಡವರಿದ್ದಾರೆ. ಈಗ ಮೊನ್ನೆ ಒಬ್ಬರು ಕರೆದು ಒಂದು ಕಪ್ಪು ವೆರೈಟಿಯನ್ನು ನನ್ನಿಂದ ಒಂದು 3 ವರ್ಷ ಮೊದಲು ಪಡ್ಕೊಂಡಿದ್ರು, ಒಂದು 10 ಗ್ರಾಮ್ ಬೀಜ ಪಡ್ಕೊಂಡಿದ್ರು ಅವರು. ಈಗ ಈ ಸಲ ಅವರು ಒಂದು 6 ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ, ಅದನ್ನು ಈಗ ಎಂತ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಆದರೆ ಅದನ್ನು ಈ ಕಪ್ಪಕ್ಕಿಗಳಲ್ಲಾಗುವಾಗ ಅದನ್ನು ಊಟಕ್ಕೆ ಅಂತ ಹಾಗೆ ಬಳಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಒಂದೇ ಥರ ಇರುವಂಥದ್ದು ಮತ್ತು ಅಷ್ಟು ರುಚಿ ಊಟಕ್ಕೆ ಅಷ್ಟು ಸಿಕ್ಕುವುದಿಲ್ಲ. ಆದರೆ ಅವರು ಅದನ್ನು ಈ ಪಾಯಸಕ್ಕೆ ಮತ್ತು ಬೇರೆ ಇದಕ್ಕೆಲ್ಲ ಬಳಸಿಕೊಳ್ಬೋದು, ಮತ್ತು ಅದಕ್ಕೆ ಕಣ್ಣಿನ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಮತ್ತು ಅದನ್ನು 1 ಕೆಜಿ 2 ಕೆಜಿ ಪ್ಯಾಕ್ಗಳಲ್ಲಿ ಮಾರಾಟ ಮಾಡಿ ಅದರ ವ್ಯವಸ್ಥೆ ಮಾಡ್ಬೋದು. ಪಾಯಸಕ್ಕೆಲ್ಲ ಭಾಳ ಸೂಕ್ತವಾದ ತಳಿ ಅದೆಲ್ಲ. ಅದು ಎಲ್ಲಿಯ ತಳಿ ಅದು? ಅದೆಲ್ಲ ಈ ಕಪ್ಪು ವೆರೈಟಿಗಳೆಲ್ಲ ಅಸ್ಸಾಂ ಭಾಗದಿಂದಲೇ ಸಿಕ್ಕಿರುವಂಥ ತಳಿಗಳು. ಇದನ್ನು ನಿಮ್ಮ ವಿಶ್ವವಿದ್ಯಾಲಯಗಳಾಗಲಿ ಅಥವಾ ಯಾವುದಾದ್ರೂ ಕೂಡ ಸಂಸ್ಥೆಗಳಾಗಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತಹ ವ್ಯವಸ್ಥೆಗಳನ್ನು ಇದರ ಒಂದು ಸಂರಕ್ಷಣೆಯನ್ನು ಮಾಡಿದ್ದವ ಹೇಗೆ? ಈಗ ಈ ಸಲ ನನಗೆ ಮಂಗಳೂರು KVKಯವರು ನನಗೆ ಪದ್ಮ ಪ್ರಶಸ್ತಿಗೆಲ್ಲ ನಾಮನಿರ್ದೇಶನ ಮಾಡಿದ ಅವರು ಒಬ್ಬರು ನಮ್ಮ ಚಂದ್ರೇಗೌಡ ಅಂತ ಹಿರಿಯ ವಿಜ್ಞಾನಿಗಳು ಒಮ್ಮೆ ನಮ್ಮ ಮನೆಗೆ ಬಂದಿದ್ದರು. ಆಗ ನನ್ನಲ್ಲಿರುವ ಇಷ್ಟೆಲ್ಲ ತಳಿಗಳನ್ನು ನೋಡಿ ಅವರು ಹೇಳಿದರು, ಇದು ನಿಮ್ಮಲ್ಲೇ ಈಗ ಉಳಿಯುತ್ತದೆ, ಅದು ಇನ್ನಷ್ಟು ಈ ಭಾಗದ ಜನರಿಗೆ ಪ್ರಯೋಜನ ಆಗಬೇಕು, ಅದಕ್ಕೆ ನಿಮ್ಮಲ್ಲಿರುವ ತಳಿಗಳನ್ನು KVKಯಲ್ಲಿ ಸ್ವಲ್ಪ ಬೆಳೀಬೇಕು, ಬೆಳೆದು ಮತ್ತೆ ಹೆಚ್ಚಿನ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡಬೇಕಂತ ಹೇಳಿದರು. ಹಾಗೆ ಈ ಸಲ ಕಳೆದ ಸಲ ನಾನು ಒಂದು 10 ತಳಿಗಳನ್ನು KVKಯಲ್ಲಿ ನನ್ನಲ್ಲಿರುವ ಬೀಜಗಳನ್ನೆಲ್ಲ ಮೊಳಕೆ ಬೆರೆಸಿ ತಂದು ಇಲ್ಲಿ ಕೃಷಿ ವಿಜ್ಞಾನಿಗಳೊಟ್ಟಿಗೆ ಸೇರಿ ಅದನ್ನು ನೆಟ್ಟು ಸುಮಾರು ಒಂದೊಂದು ತಳಿಗಳದ್ದು ಒಂದು 10 ವೆರೈಟಿಯದ್ದು 5-5 ಕೆಜಿ 2 ಕೆಜಿ 3 ಕೆಜಿ ಹೀಗೆ ಬೇರೆ ಬೇರೆ ಥರದಲ್ಲಿ ಬೀಜಗಳು ಸಿಕ್ಕಿದೆ. ಅದನ್ನು ಇನ್ನು ಈ ಸಲ ಈ ಭಾಗದ ಕೆಲವು ಆಸಕ್ತ ರೈತರನ್ನು ಅವತ್ತು ಕರೆಸಿದ್ರು, ಅವರ ಹತ್ರ ನಿಮಗೆ ಯಾವುದು ಬೇಕಂತ ಹೇಳಿ ಒಂದು 200-300 ಗ್ರಾಮ್ ಬೀಜಗಳನ್ನು ಪ್ರತಿಯೊಬ್ಬರಿಗೆ, ಕೆಲವರಿಗೆ 1/2 ಕೆಜಿ 1 ಕೆಜಿ ಹೀಗೆ ಆಸಕ್ತಿಗೆ ಅನುಸಾರವಾಗಿ ಅವರಿಗೆ ಹಂಚಿದ್ದೇವೆ. ಮತ್ತು ಅದನ್ನು ಸಹ KVKಯಲ್ಲಿ ಕೃಷಿ ವಿಜ್ಞಾನಿಗಳು ಈ ತಳಿಗಳ ಗುಣಗಳನ್ನೆಲ್ಲ ಐಡೆಂಟಿಫೈ ಮಾಡಿದ್ದಾರೆ, ಅದರ ಯಾವ ಗುಣ ಏನು ಮತ್ತು ಅದರ ತೂಕ ಎಲ್ಲವನ್ನು ಇದು ಮಾಡಿ ಮತ್ತು ಯಾವುದೇ ಯಾವ ಭಾಗಕ್ಕೆ ಇದು ಸೂಕ್ತ ಆಗ್ಬೋದು ಇದನ್ನೆಲ್ಲ ಈಗ ಅವರು ಸಂಶೋಧನೆ ಮಾಡಿದ್ದಾರೆ. ಈಗ ಈ ಸಲ ಅದನ್ನು ರೈತರಿಗೆ ಕೊಡಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಆ ರೈತರೇ ಬೆಳೆದು ತುಂಬ ಬೀಜಗಳು ಸಿಗ್ಬೋದು, ಆಗ ಈ ಭಾಗಕ್ಕೆ ಅದು ಸೂಕ್ತವಾಗ್ತದೆ. ಅದು ಅಂತೇಳಿದರೆ ಕೆಲವು ನೆರೆ ನಿರೋಧಕ, ಬರ ನಿರೋಧಕ ಈ ರೀತಿಯ ತಳಿಗಳಿವೆ. ಆಗ ಒಂದು ಕಡೆಗೆ ಸೂಕ್ತವಾದ ತಳಿ ಮತ್ತೊಂದು ಕಡೆಗೆ ಆಗಲಿಕ್ಕಿಲ್ಲ, ಅದು ಯಾವುದು ಯಾವ ಭಾಗಕ್ಕೆ ಆಗ್ತದೆ ಅಂತ ನೋಡಿ ಆ ರೀತಿ ಮಾಡುವ ಯೋಜನೆಯಲ್ಲಿದ್ದಾರೆ. ಮತ್ತು ಇನ್ನಷ್ಟು ನನ್ನಲ್ಲಿ ತುಂಬ ಬೇರೆ ತಳಿಗಳಿವೆ, ಅದನ್ನು ಈ ಸಲ ಒಂದು 10 ವೆರೈಟಿಯನ್ನು ಈ ಸಲ ಪುನಃ ಕಳೆದ ವರ್ಷ ಮಾಡದೇ ಇರುವ ತಳಿಯನ್ನು ಇಲ್ಲಿ ಪುನಃ ಮಾಡಿ ಅದರ ಗುಣಲಕ್ಷಣಗಳನ್ನೆಲ್ಲ ಕಂಡುಹುಡುಕಿ ಪುನಃ ಈಗ ರಾಜ್ಯದ ಯಾವ ಭಾಗಕ್ಕೆ ಇದು ಸೂಕ್ತ ಆಗ್ಬೋದು ಅಂತ ಹೇಳಿ ಕೆಲವು ಈಗ ಘಟ್ಟದ ಭಾಗಗಳಿಗೆ ಯಾವುದು ಬೇಕು ಆ ತಳಿಗಳನ್ನು ಅಲ್ಲಿಗೆ ಕೊಡುವ ಹಾಗೆ ಈ ರೀತಿಯ ಯೋಜನೆಯಲ್ಲೆಲ್ಲ ಇದ್ದಾರೆ. ನಿಮಗೆ ಈ ಪ್ರಶಸ್ತಿ ಸಿಕ್ಕಿದ ಮೇಲೆ ಬಹುಶಃ ದೇಶದಾದ್ಯಂತ ಬೇರೆ ಬೇರೆ ಕಡೆಯ ಜನರು ಬಂದು ನಿಮ್ಮಲ್ಲಿಂದ ತಗೊಂಡು ಹೋಗಿದ್ದಾರಾ, ಅಲ್ಲಿಯ ವ್ಯವಸ್ಥೆಗಳಿಗೆ ಮಾಡಿದ್ದಾರಾ, ಹೇಗೆ? ಈ ಮನೆಗೆ ಬಂದು ಪಡ್ಕೊಂಡವರು ತುಂಬ ಕಡಿಮೆ, ಆದರೆ ಇದನ್ನೆಲ್ಲ ಅಂಚೆ ಮೂಲಕ ಕಳಿಸಿದೆ ಹೆಚ್ಚು. ಈಗ ಡೆಲ್ಲಿ, ಉತ್ತರ ಪ್ರದೇಶ ಈ ಕಡೆ ಭಾಗಗಳಿಗೆಲ್ಲ ಅಂಚೆ ಮೂಲಕ ಕಳಿಸಿಕೊಟ್ಟಿದ್ದೇನೆ. ಎಲ್ಲ ಈ ಫೋನ್ ಮೂಲಕ ಸಂಪರ್ಕಿಸಿ ವೆರೈಟಿಗಳನ್ನು ಕೇಳಿ ಪಡೆದಿರುವಂಥದ್ದು. ಮತ್ತು ಕೆಲವು ಕಡೆಯಿಂದ ಬೀಜಗಳು ಆ ಕಡೆ ನಮ್ಮಲ್ಲಿ ಪಡೆಯುವಾಗ ಕೆಲವು ನಾನು ಕೇಳಿ ನೋಡ್ತಾ ಇರ್ತೇನೆ, ಯಾಕಂದರೆ ಅಲ್ಲಿ ಇದ್ದದ್ದು ಕೆಲವೊಮ್ಮೆ ಈಚೆ ಕೊಡಲಿಕ್ಕೆ ಆಗ್ತದೆ, ಹಾಗೆ ಕೊಟ್ಟವರಿದ್ದಾರೆ. ಹೆಚ್ಚಿನದು ನಾನು ನನ್ನಲ್ಲಿರುವಂಥದ್ದು ಕಳಿಸಿಕೊಟ್ಟಿರುವಂಥದ್ದೇ ಇರುವಂಥದ್ದು. ಅದನ್ನು ಬೇರೆ ಬೇರೆ ಜನರು ಕೊಂಡೋಗಿ ಬೆಳೆಸಿದ್ದಂಥದ್ದು ಕೂಡ ಉಂಟು ಅಂತ ಹೇಳಿದ್ರಿ ನೀವು ಅಲ್ವಾ? ಹೌದೌದು, ದೊಡ್ಡ ಪ್ರಮಾಣದಲ್ಲಿ ಕೂಡ ಬೆಳೆಸಿದ್ದಾರೆ. ಇದರಲ್ಲಿ ಕೆಲವೆಲ್ಲ ರೋಗಕ್ಕೆ ಒಂದು ನಿರೋಧಕ ಶಕ್ತಿಯನ್ನು ಹೊಂದಿರುವಂಥದ್ದು ಉಂಟು ಅಂತ ಹೇಳಿದ್ರಿ, ಪರಿಮಳ ಕೊಡುವಂಥದ್ದು ಇದೆ ಅಂತ ಹೇಳಿದ್ರಿ. ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಒಂದೊಂದು ಕಡೆಗೆ ಸ್ವಲ್ಪ ಮಟ್ಟಿನಲ್ಲಿ ದೊಡ್ಡದಾಗಿ ಬೆಳೆಸಿದರೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಅನ್ನಿಸ್ತದೆ, ಹೇಗೆ? ತುಂಬ ಸಾಧ್ಯತೆ ಇದೆ. ಯಾಕಂತೇಳಿದರೆ ಈಗಿನ ದಿನಗಳಲ್ಲಿ ಈಗ ಆಹಾರವೇ ರೋಗವಾಗಿದೆ, ಹೇಗಂತೇಳಿ ತಿನ್ನುವ ಆಹಾರ ಎಲ್ಲ ಕೀಟನಾಶಕಯುಕ್ತವಾಗಿದೆ. ಆದ್ದರಿಂದ ಇದರಲ್ಲಿ ಈ ಕೆಲವು ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ, ಕೆಲವು ರೋಗವನ್ನು ಗುಣಪಡಿಸುವಂಥ ತಾಕತ್ತಿದೆ. ಆದರೆ ಅದನ್ನು ಬೆಳೆಸುವ ರೀತಿಯೂ ಸಹ ಅದೇ ರೀತಿ ಇರಬೇಕು. ಇದು ಈಗ ತರಕಾರಿಗಳಲ್ಲೇ ತುಂಬ ರೋಗಗಳನ್ನು ಗುಣಪಡಿಸುವ ಔಷಧೀಯ ಗುಣಗಳು ತರಕಾರಿಗಳಲ್ಲಿವೆ, ಆದರೆ ಅದು ಬೆಳೆಯುವ ರೀತಿ ಸಹ ಸಾವಯವ ರೀತಿಯಲ್ಲಿ ಆಗಬೇಕು. ಹಾಗೆ ಭತ್ತದಲ್ಲೂ ಸಹ ತುಂಬ ಹೀಗೆ ಬೇರೆ ಬೇರೆ ಗುಣಗಳಿವೆ, ಮತ್ತು ಅದರಲ್ಲಿ ಇಳುವರಿ ತುಂಬ ನಮ್ಮ ನಿರೀಕ್ಷಿತ ಮಟ್ಟದ ಇಳುವರಿ ಇರುವುದಿಲ್ಲ, ಅದಕ್ಕೆ ಅದರದ್ದೇ ಆದ ಕೆಲವು ರೀತಿಯಲ್ಲಿ ಅದು ಇಳುವರಿ ಕೊಡ್ತಾ ಇರ್ತದೆ. ಈಗಿನ ಹೈಬ್ರಿಡ್ ತಳಿಗಳಲ್ಲಿ ತುಂಬ ಇಳುವರಿ ಕೊಡ್ತದೆ, ಆದರೆ ಸಾಂಪ್ರದಾಯಿಕ ತಳಿಗಳು ಔಷಧಿಯ ಗುಣಗಳಿವೆ, ಇಳುವರಿ ಸ್ವಲ್ಪ ಕಡಿಮೆ ಇರ್ತದೆ. ಇಳುವರಿ ಕಡಿಮೆ ಆದರೂ ನಮಗೆ ಗುಣ ಅದರದ್ದು ಒಳ್ಳೇದು ಸಿಗ್ತದೆ. ಆರೋಗ್ಯದ ದೃಷ್ಟಿಯಲ್ಲಿ ನಮಗೆ ಸ್ವತಃ ಬೆಳೆಸುವವರಿಗೆಲ್ಲ ಈ ತಳಿಯನ್ನು ಬೆಳೆಸುವಂಥದ್ದು ಭಾಳ ಒಳ್ಳೆಯದು. ಯಾಕಂತ ಹೇಳಿದರೆ ತುಂಬ ಅದರಲ್ಲಿ ಗುಣಗಳಿವೆ, ನಮಗೆ ರೋಗಕ್ಕೆ ಕೆಲವು ಔಷಧಿ ಆಗ್ತದೆ. ಅದು ನಮ್ಮ ಇದಕ್ಕೆ ಊಟಕ್ಕೆ ಬಳಸುವಾಗ ಅದಕ್ಕೆ ತುಂಬ ಬೆಲೆ ಇರ್ತದೆ. ಯಾಕಂದೇಳಿ ಆ ತಳಿಗಳಿಗೂ ಸಹ ಈಗ ಮಾರುಕಟ್ಟೆಯಲ್ಲಿ ತುಂಬ ಬೆಲೆ ಇರ್ತದೆ. ಯಾಕಂದರೆ ಬೆಲೆ ಅಂತೇಳಿದರೆ ಅದಕ್ಕೆ ಅಷ್ಟು ಗುಣಗಳಿವೆ, ಇಳುವರಿ ಕಡಿಮೆ ಇರುವಾಗ ಅದಕ್ಕೆ ಬೆಲೆ ಹೆಚ್ಚು ತನ್ನೇ ತಾನೇ ಹೆಚ್ಚಿಗೆ ಕೊಡಬೇಕಾಗ್ತದೆ. ಈಗ ಯಾರಾದರೂ ಕೂಡ ಕೊಂಡೋಗಿ ನಿಮ್ಮ ಸಲಹೆಗಳನ್ನು ಪಡ್ಕೊಂಡು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತ ಮಾಡಿದ್ದುಂಟ? ಕೆಲವು ಕಡೆ ಎಲ್ಲ ಮಾಡಿದ್ದಾರೆ, ಸ್ವಲ್ಪ ಸ್ವಲ್ಪ ಬೀಜ ಪಡ್ಕೊಂಡು ಹೆಚ್ಚಿಗೆ ಮಾಡಿದವರಿದ್ದಾರೆ. ಮತ್ತು ನನ್ನಲ್ಲಿ ಅಂತೇಳಿದರೆ ನಾನು ಈ ನನ್ನಲ್ಲಿರುವ ಅನುಭವಗಳೆಲ್ಲ ಮತ್ತೊಬ್ಬರಿಂದ ಕೇಳಿ ತಿಳಿದಿರುವಂಥದ್ದು, ನಾನು ಸ್ವತಃ ಅನುಭವಿಸಿ ಅದನ್ನು ನೋಡಿರುವುದಿಲ್ಲ. ಯಾಕಂದರೆ ನನ್ನಲ್ಲಿ ಆ ರೀತಿಯ ವ್ಯವಸ್ಥೆ ಚಿಕ್ಕಂದಿನ ಇಲ್ಲದ ಕಾರಣ ಅದರಲ್ಲಿ ಅಷ್ಟು ಆಳವಾಗಿ ನಾನು ಅಧ್ಯಯನ ಮಾಡಿರುವುದಿಲ್ಲ. ಮತ್ತೊಬ್ಬರಿಂದ ಕೇಳಿರುವಂಥ ಮಾಹಿತಿಗಳನ್ನು ಮತ್ತೊಬ್ಬರಿಗೆ ಕೊಡುವಾಗ ಹಂಚುತ್ತಾ ಇರ್ತೇನೆ. ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಇದರಲ್ಲಿ ನಾವು ಈಗ ರೈತರು ಹೇಳುವ ಯಾವ ಮಾಹಿತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅದನ್ನು ಸಂಶೋಧನೆ ಮಾಡಿದರೆ ಇನ್ನಷ್ಟು ಪ್ರಯೋಜನ ಆಗಬಹುದು. ಈ ರೈತರು ಹೇಳುವಂಥ ಸಂಗತಿಗಳು ಅದರಲ್ಲಿ ಇವೆಯೋ, ಅದರ ಅದಕ್ಕಿಂತ ಹೆಚ್ಚಿನ ಏನಾದರೂ ಇದೆಯೋ, ಇದೆಲ್ಲ ಸರ್ಕಾರದ ಭಾಗದಿಂದ ಇನ್ನು ಕೃಷಿ ವಿಶ್ವವಿದ್ಯಾಲಯಗಳಿಂದ ಭಾಗದಿಂದ ನಡೆದರೆ ತುಂಬ ಒಳ್ಳೆಯದು. ಭತ್ತ ಅಲ್ಲದೆ ಬೇರೆ ಯಾವ ತಳಿಗಳನ್ನು ತಾವು ಸಂರಕ್ಷಿಸ್ತಾ ಇದ್ದೀರಿ? ಭತ್ತ ಅಲ್ಲದೆ ಸ್ವಲ್ಪ ಹಲಸಿನ ತಳಿಗಳು, ಮತ್ತು ಬಾಳೆಯ ಕೆಲವು ತಳಿಗಳು, ಅದೇ ರೀತಿ ಗಡ್ಡೆ ಗೆಣಸುಗಳು ಅಂತ ಹೇಳಿದರೆ ಕಾಚಿಲ್ ಅಂತ ಹೇಳುವ ತಳಿಗಳು, ಅದರ ಬಗ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ಬೆಳೆಸ್ತಾ ಇದ್ದೇನೆ. ಈಗ ಹಲಸು ಅಂತ ಹೇಳಿದರೆ ಯಾವ ಥರದ ವೆರೈಟಿಗಳೆಲ್ಲ ಇದ್ದಾವೆ? ಹಲಸು ಅಂತೇಳಿದರೆ ಈ ಹೆಚ್ಚಿನ ತಳಿಗಳಂತೇಳಿದರೆ ನಮ್ಮ ಊರಲ್ಲೇ ಇರುವಂಥ ಕೆಲವು ತಳಿಗಳಿವೆ. ಅದು ಈ ಹಲಸಲ್ಲಿ ಊರಲ್ಲೇ ಇರುವ ತಳಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರ್ತದೆ. ಮತ್ತೆ ಅದರಲ್ಲಿ ವಿಶೇಷತೆ ಅಂತ ಹೇಳಿದರೆ ಈ ಹಲಸಿನಲ್ಲಿ ಬೀಜ ಹಾಕಿದರೆ ಅದೇ ಥರ ಬರುವುದಿಲ್ಲ. ಈಗ ಮಾವಾದರೆ ಸಾಧಾರಣ ಅದೇ ಸ್ವಭಾವದ ತಳಿ ಹುಟ್ಟುಕೊಳ್ತದೆ. ಹಲಸಲ್ಲಿ ಎಷ್ಟು ಬೀಜ ಹಾಕಿದರೂ ಒಂದು 1,000 ಹಾಕಿದರೆ ಕೆಲವೊಮ್ಮೆ ಅದರ ಮಾತ್ರ ಸ್ವಭಾವದ ಒಂದು ಗಿಡ ಏನಾದರೂ ಆಗಬಹುದು. ಆದ್ದರಿಂದ ಅದನ್ನು ಅದು ಭಾರಿ ವಿಶೇಷತೆ ಇರುವಂಥದ್ದು. ಅಂಥದ್ದನ್ನೆಲ್ಲ ನಾವು ಕಸಿ ಕಟ್ಟುವಿಕೆ ಮೂಲಕ ಇದನ್ನು ಸಂರಕ್ಷಣೆ ಮಾಡಬೇಕಾಗ್ತದೆ. ಅದೇ ಸ್ವಭಾವ ಸಿಗಬೇಕಿದ್ರೆ ಆ ತಾಯಿ ಮರದ ಗೆಲ್ಲನ್ನು ಆಯ್ದು ಕಸಿ ಕಟ್ಟಬೇಕಾಗ್ತದೆ. ಆ ರೀತಿಯಲ್ಲಿ ಕೆಲವು ಈ ಕಾರ್ಕಳದ ಭಾಗದಿಂದ ಮತ್ತು ಬೇರೆ ನಮ್ಮ ಊರಿನಲ್ಲಿರುವ ಕೆಲವು ರೈತರ ಹತ್ರ ಕೇಳಿ ಯಾವ ಹಲಸಿದೆ ಅಂಥದ್ದನ್ನೆಲ್ಲ ಒಂದು 10-20 ವೆರೈಟಿಯನ್ನು ಕಸಿ ಕಟ್ಟಿ ಉಳಿಸಿಕೊಂಡಿದ್ದೇನೆ. ಸ್ವತಃ ನೀವೇ ಕಸಿ ಕಟ್ತೀರಾ ಬೇರೆಯವ್ರ ಹತ್ರ ಮಾಡಿ? ಇಲ್ಲ, ನಾನೇ ಕಸಿ ಕಟ್ಟುವಂಥದ್ದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ಅದನ್ನು ನಾನೇ ಎಲ್ಲ ಇದು ಮಾಡಿಕೊಳ್ತೇನೆ. ಎಲ್ಲಿಗಾದರೂ ಹೋದರೆ ಒಂದು ಗೆಲ್ಲು ತಂದರೆ ಸಹ ನಮಗೆ ಅದನ್ನು ಮಾಡಿಕೊಳ್ಬೋದು. ಯಾವುದನ್ನೆಲ್ಲ ಕಸಿ ಕಟ್ತಾ ಇದ್ದೀರಿ, ಹಲಸು ಮಾತ್ರವೋ ಬೇರೆಯ? ಕಸಿಯ ಎಲ್ಲ ಸಾಧ್ಯತೆಗಳು ನನಗೆ ಗೊತ್ತು. ಎಲ್ಲ ಕಸಿಯದು, ಕಣ್ಣು ಕಸಿ, ಸಾಮೀಪ್ಯ ಕಸಿ, ಗೂಟಿ ಕಸಿ, ಎಲ್ಲ ಸಸ್ಯಗಳ ಕಸಿಗಳು ಗೊತ್ತುಂಟು. ಎಲ್ಲ ಕಸಿಗಳನ್ನು ಎಲ್ಲ ಟೈಮಲ್ಲಿ ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬೇರೆ ಬೇರೆ ಕಾಲಕ್ಕನುಗುಣವಾಗಿ ಅದರ ಗೆಲ್ಲುಗಳ ಆಯ್ಕೆ, ಈಗ ಬೇರೆ ಬೇರೆ ಅದರ ವಿಷಯಗಳುಂಟು, ಅದರಲ್ಲಿ ಅದಕ್ಕೆ ಹೊಂದಿಕೊಂಡು ಅದನ್ನು ಮಾಡುವಂಥದ್ದು. ಮತ್ತು ಬೇರು ಬೇರಿಸುವಂಥದ್ದು, ಅಂಥ ಸ್ವಭಾವ ಇರುವಂಥದ್ದಕ್ಕೆಲ್ಲ ಬೇರು ಬೇರಿಸುವಂಥದ್ದು, ಪೇರಳೆ ಮತ್ತು ಈಗ ಬೇರೆ ಬೇರೆ ಬೇರು ಬರುವಂಥ ತಳಿಗಳಿಗೆ ಅದು ಗೂಟಿ ಕಸಿಯಲ್ಲಿ ಅದನ್ನು ಮಾಡಲಿಕ್ಕಾಗ್ತದೆ. ಈಗ ಹಲಸನ್ನು ನೀವು ಮರ ಮಾಡಿ ಅದು ದೊಡ್ಡದಾಗಿ ಅದರದ್ದು ಫಲ ಬರಬೇಕಿದ್ರೆ ತುಂಬ ವರ್ಷ ಬೇಕು. ಅದು ತಾಯಿಯದ್ದೇ ಒಂದು ತಾಯಿ ಮರದ್ದೇ ರೀತಿಯಲ್ಲಿ ಬೆಳೀತದಂತ ಗೊತ್ತಾಗುವಂಥ ವ್ಯವಸ್ಥೆ ಉಂಟಾ ಹೇಗೆ? ಅಲ್ಲ, ಹಲಸಲ್ಲಿ ಈಗ ನಾನು ಬೇರೆ ಕಡೆಯಿಂದ ಈಗ ಊರಿನ ತಳಿಯನ್ನು ಆಯ್ಕೆ ಮಾಡಿ ಗೆಲ್ಲು ತಂದು ಕಸಿ ಮಾಡಿದ್ದು ಸುಮಾರು ಒಂದು 12-15 ವರ್ಷ ಮೊದಲು ಮಾಡಿದ್ದು. ಈಗ ಕಾಯಿ ಕೊಟ್ಟಿದೆ ನನ್ನಲ್ಲಿ, ಅದು ಅದೇ ಸ್ವಭಾವ ಇದೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದೇ ರೀತಿ ಬಂದಿದೆ, ಅದರ ಬಣ್ಣ, ಕಾಯಿಯಲ್ಲಿ ಮತ್ತು ರುಚಿಯಲ್ಲಿ ಎಲ್ಲ ಅದೇ ಸ್ವಭಾವ ಇದೆ ಕಸಿ ಕಟ್ಟಿ ಬಂದದರಲ್ಲಿ. ನೀವು ಈ ಊರಿಂದು ಮಾತ್ರ ಹಲಸ ಅಥವಾ ಬೇರೆ ಭಾಗದ ಹಲಸನ್ನು ತಂದಿದ್ದೀರಾ? ನಮ್ಮ ಊರಲ್ಲಿ ಮತ್ತು ಈ ಕಾರ್ಕಳ ಈ ಭಾಗದಿಂದ ತುಂಬ ಒಳ್ಳೊಳ್ಳೆ ವೆರೈಟಿಗಳು ಇದೆ. ಮತ್ತು ಅದು ಈ ಹಲಸಿನ ಮರ ಅಂತ ಹೇಳಿದರೆ ಸಾಧಾರಣ ಎಲ್ಲ ಈಗ ಹಳೆ ಮರಗಳನ್ನು ಕಡಿದಿದ್ದಾರೆ, ಕೆಲವು ಮುರಿದು ಹೋಗಿರ್ತದೆ, ಹಾಗೆ ಅದು ಸಿಕ್ಕುವಂಥದ್ದು ಅಪರೂಪ. ಕೆಲವು ಸಮಯಗಳಲ್ಲಿ ಇದಕ್ಕೆ ಉದಾಸೀನತೆ ಇರ್ತದೆ ಜನರಲ್ಲಿ. ಈಗ ನೋಡಿ, ಹಲಸಿನ ಕೆಲವರೆಲ್ಲ ಮಾತಾಡುವಾಗ ಹೇಳ್ತಾ ಇರ್ತಾರೆ, ಈಗ ನಮ್ಮಲ್ಲಿ ಅಂಥ ಮರ ಇತ್ತು, ಅದೆಲ್ಲ ಹೊರಟೋಗಿದೆ, ಕಡಿದು ಹೋಗಿದೆ, ಈಗ ಇಲ್ಲ ಅದು ಆ ಕಾಲದಲ್ಲೇ ಇದಕ್ಕೆ ಒಂದು ಕಸಿ ಕಟ್ಟುವಂಥ ವ್ಯವಸ್ಥೆ ಇದ್ದರೆ ಅದನ್ನೆಲ್ಲ ಸಂರಕ್ಷಣೆ ಮಾಡ್ಬೋದಿತ್ತು. ಈಗ ತುಂಬ ಅಪೂರ್ವವಾದ ಹಲಸಿನ ತಳಿಗಳೆಲ್ಲ ನಶಿಸಿ ಹೋಗಿವೆ. ಕೆಲವರ ಹತ್ರ ಮಾತಾಡುವಾಗ ಹೇಳ್ತಾರೆ ತುಂಬ ಒಳ್ಳೆಯ ರುಚಿ ಇತ್ತು, ಬಣ್ಣ ಇತ್ತು. ಈಗ ಅದು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅಂತೇಳಿದ್ರೆ ಮರ ಕಡಿಯುವಂಥ ಒಂದು ವ್ಯವಸ್ಥೆ ಇಲ್ಲಿ ಕಡಿಮೆ ಇದೆ, ಸರ್ಕಾರದಿಂದ ಮರ ಕಡಿಬಾರ್ದು ಅಂತೆಲ್ಲ ಆ ರೀತಿಯಲ್ಲಿ ಉಳ್ಕೊಂಡಿದೆ. ನಮ್ಮ ಕೇರಳದ ಭಾಗದಲ್ಲೆಲ್ಲ ಎಲ್ಲ ತಿರುಳಾದ ಮರಗಳನ್ನು ಕಡಿದು ಮಾರಾಟ ಮಾಡೋದು ಅಲ್ಲ ಬೇರೆ ಏನಾದರೂ ಉಪಯೋಗಕ್ಕೆ ಮಾಡಿರೋ ಕಾರಣ ಅದರ ಆ ಒಂದು ತಳಿ ನಶಿ ಹೋಗಿದೆ. ಮತ್ತು ಈಗ ಹೊಸ ತಳಿಗಳು ಆಗಬೇಕಂತೇಳಿದರೆ ಈ ಹಲಸು ಪುನಃ ಅದು ಬೀಜ ಬಿದ್ದು ಅದರ ಕಾಯಿಯಾಗಿ ವಿಶೇಷತೆ ಏನಾದರೂ ಇದೆಯೋ ಅಂತೆಲ್ಲ ನಾವು ನೋಡಿ ಆಗಬೇಕು. ಈಗಿನ ದಿನಗಳಲ್ಲಿ ಹೊಸ ಅಂಥ ತಳಿಗಳನ್ನು ಹುಟ್ಟುವುದೇ ಕಡಿಮೆ ಆಗಿದೆ. ಯಾಕಂದರೆ ಹೇಳಿದರೆ ಪರಿಸರ ದಿನೇ ದಿನೇ ಇದು ಮಣ್ಣು ಕಡಿಮೆ ಆಗ್ತಾ ಇದೆ. ಯಾಕಂದರೆ ಬೇರೆ ಮನೆಗಳು ಇದೆಲ್ಲ ಜಮೀನೇ ಕಡಿಮೆ ಆಗ್ತಾ ಇರುವಾಗ ಅಂಥ ತಳಿಗಳು ಹುಟ್ಟುವುದೇ ಕಡಿಮೆ ಆಗಿದೆ. ಈಗ ಈಗ ಇದ್ದದನ್ನೇ ನಾವು ಉಳಿಸಿಕೊಳ್ಳುವಂಥ ಅನಿವಾರ್ಯತೆ ಇದೆ. ನೀವು ವಿದೇಶಿ ತಳಿಗಳನ್ನೇನಾದರೂ ಪ್ರಯತ್ನ ಪಟ್ಟದ್ದು ಅಂತ ಉಂಟಾ? ವಿದೇಶಿ ತಳಿಗಳು ಅಂತ ಹೇಳಿದರೆ ಈ ಥೈಲ್ಯಾಂಡ್ ವೆರೈಟಿಗಳು ಮತ್ತು ವಾಡಾ ಸಿಂಗಾಪುರ, ಹೀಗೆ ಅದು ನಮ್ಮ ಮುಳಿಯದ ಶಂಕರಣ್ಣ ಅಂತ ಇದ್ದಾರಲ್ಲ ಅವರ ಇಂದ ಕೆಲವು ತಳಿಗಳನ್ನು ಪಡ್ಕೊಂಡಿದ್ದೀನಿ. ಅದು ನಮ್ಮಲ್ಲಿ ಈಗ ಕಾಯಿ ಆಗ್ತಾ ಇದೆ, ಒಂದು ಕಸಿ ಕಟ್ಟಿ ಅದನ್ನು ಇದು ಮಾಡಿದ್ದೀನಿ. ಅದಕ್ಕೆಲ್ಲ ರೋಗಗಳು ಜಾಸ್ತಿ ಮತ್ತು ಕೆಲವು ಒಳ್ಳೆಯ ರುಚಿ ಇದೆ, ಆದರೆ ನಮ್ಮ ಬೇಗ ಹಿಡಿಯುತ್ತದೆ. ಅದರಲ್ಲಿ ವಿಶೇಷ ಅಂತ ಹೇಳಿದರೆ ಒಂದು ಕೈಯಷ್ಟು ದೂರ ಆಗುವಾಗಲೇ ಕಾಯಿ ಆಗ್ತದೆ. ಮತ್ತು ಊರಿನದಲ್ಲಾದರೆ ಒಂದು ಸಾಧಾರಣ ತೋರಾಗಬೇಕು, ಒಂದು 10 ಇಂಚು 15 ಇಂಚು 20 ಇಂಚು ಈ ಥರ ತೋರ ಬಂದರೆ ಮಾತ್ರ ಕಾಯಿ ಆಗುವಂಥದ್ದು. ಹಲಸಿಗೆ ಊರಿನ ತಳಿಗಳಿಗೆ ವಿಶೇಷ ಅಂತ ಹೇಳಿದರೆ ಅದಕ್ಕೆ ತಿರುಳಾಗುವುದ್ರೆ ಮಾತ್ರ ಅದು ಕಾಯಿ ಆಗುವಂಥದ್ದು. ಅದೇ ಈ ವಿದೇಶಿ ತಳಿಗಳಿಗೆ ಹಾಗೇನಿಲ್ಲ, ಅದು ತೋರ ಬಂದಷ್ಟು ಬೆರಳಿನಷ್ಟು ತೋರ ಆದರೂ ಅದರಲ್ಲಿ ಕಾಯಿ ಬರ್ತದೆ. ಆದರೆ ಅದಕ್ಕೆ ರೋಗಗಳು ಜಾಸ್ತಿ ಅಂತ ಹೇಳಿ ರೋಗಗಳು ಜಾಸ್ತಿ ಇರ್ತದೆ. ಅದರ ಜೊತೆ ನೀವು ಬಾಳೆಯಲ್ಲಿ ಕೂಡ ಬೇರೆ ಬೇರೆ ವೆರೈಟಿ ಮಾಡಿದ್ರೆ ಯಾವ ಥರದ್ದೆಲ್ಲ ಉಂಟು? ಬಾಳೆಯಲ್ಲಿ ಅಂತೇಳಿದರೆ ಈ ಕದಳಿಯಲ್ಲೇ ತುಂಬ ವೆರೈಟಿಗಳಿವೆ, ಉದ್ದದ್ದು ಗಿಡ್ಡದ್ದು ಮತ್ತು ನೇಯ್ ಕದಳಿ ಈ ರೀತಿಯ ಬೇರೆ ಬೇರೆ. ಮತ್ತು ಒಂದು ಕೂಂಬೆ ಬಂದು ಒಂದು 10-20 ಅದು ಜಡೆ ಬಾಳೆ ಅಂತ ಹೇಳಿದರೆ ಅಂಥ ತಳಿಗಳು ಈಗ ಬೇರೆ ಬೇರೆ ರೈತರಲ್ಲಿರುವಂಥದ್ದು ಒಂದು 10-20 ಬಾಳೆ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದೇನೆ. ಅದನ್ನು ಕೂಡ ನೀವು ಬೇರೆಯವರಿಗೆ ಕೊಡ್ತೀರಾ ಹೇಗೆ? ಹಾಂ, ನನ್ನಲ್ಲಿರುವಂಥ ಎಲ್ಲ ತಳಿಗಳನ್ನು ಸಹ ನಾನು ಇದ್ದಾಗ ಅದನ್ನು ಕೊಡ್ತೇನೆ, ಮತ್ತು ಅವರಿಂದ ಕೆಲವರು ಕೊಡ್ತಾರೆ. ಯಾವುದನ್ನು ನಾನು ನನ್ನದಂತ ಇಟ್ಟುಕೊಳ್ಳಿಲ್ಲ, ಯಾಕಂದರೆ ಎಲ್ಲ ಕೊಡ್ತಾ ಇರ್ತೇನೆ. ಯಾಕಂದರೆ ಒಮ್ಮೆ ಈ ಯಾವುದೇ ತಳಿಗಳು ನಮ್ಮಲ್ಲಿ ಹೊರಟು ಹೋದರೂ ಪುನಃ ಅವರಿಂದ ನಾವು ಪಡ್ಕೊಳ್ಬೋದು. ಈ ಭತ್ತ ಸಹ ನನ್ನಲ್ಲಿ ಒಂದೆರಡು ತಳಿ ಒಮ್ಮೆ ಹೊರಟು ಹೋಗಿತ್ತು, ಆದರೆ ನಾನು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಕೊಟ್ಟ ಕಾರಣ ಪುನಃ ನನಗೆ ಅವರಿಂದ ಅದು ಪಡೀಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಯಾವುದನ್ನಾದರೂ ನಾವು ಮತ್ತೊಬ್ಬರಿಗೆ ಹಂಚುವುದು ಭಾಳ ಒಳ್ಳೆಯದು, ಯಾಕಂತ ಹೇಳಿದರೆ ಅದನ್ನು ಮಾಡುವ ಆಸಕ್ತಿ ಇದ್ದವರು ಮಾತ್ರ ಮಾಡಬೇಕಷ್ಟೇ, ಎಲ್ಲರೂ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಇದನ್ನು ಕೇಳಿದವರು ಮಾಡಿದರೆ ಅವರು ಚೆನ್ನಾಗಿ ಮಾಡಿರ್ತಾರೆ. ಪುನಃ ನಮ್ಮಲ್ಲಿ ಇದು ಇದಕ್ಕೆಲ್ಲ ಯಾವಾಗ ರೋಗ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಾಳೆಗೆಲ್ಲ ಬೇಗ ರೋಗ ಬರ್ತದೆ, ಮುಂಡುತೇರಿ ಅಂಥದ್ದೆಲ್ಲ ಬೇಗ ಬರ್ತದೆ. ಆಗ ಎಲ್ಲಿಯಾದರೂ ಹೊರಟು ಹೋದರೆ ಪುನಃ ನಮಗೆ ಅವರಿಂದ ಪಡ್ಕೊಳ್ಬೋದು. ಈ ಹಂಚುವಿಕೆ ಭಾಳ ಒಳ್ಳೆಯದು. ಈಗ ಇದೇ ಥರ ನಿಮ್ಮ ಇದನ್ನು ನೋಡಿ ಯಾರಾದರೂ ಕೂಡ ಈ ರೀತಿಯ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡವರಿದ್ದಾರ? ನಮ್ಮದನ್ನು ನೋಡಿ ನನಗೆ ಯಾರು ಅಷ್ಟೇ ಕಾಣುವುದಿಲ್ಲ, ಆದರೂ ಬೇರೆ ಬೇರೆ ಕಡೆ ನಮ್ಮಿಂದ ಆಸಕ್ತಿಯಿಂದ ಪಡ್ಕೊಂಡವರು ತುಂಬ ಇದ್ದಾರೆ. ಅವರು ಮೊದಲೇ ತೊಡಗಿಸಿಕೊಂಡಿರ್ತಾರೆ, ಸ್ವತಃ ನಮ್ಮನ್ನೇ ನೋಡಿ ಅನುಸರಿಸಿದವರು ತುಂಬ ಕಡಿಮೆ. ನಾನು ಚೇರ್ಕಾಡೆಯವರಿಂದ ದೇವರಾಯರಿಂದೆಲ್ಲ ನೋಡಿ ಕೇಳ್ತಿದ್ದೇನೆ, ಅವರು ದೇವರಾಯರು ಹೇಳಿದ್ದಾರೆ ನಮ್ಮಲ್ಲಿ ನಮ್ಮಿಂದ ತುಂಬ ಜನ ಬೀಜ ಪಡ್ಕೊಂಡಿದ್ದಾರೆ. ಹಾಗೆ ನಿಮ್ಮ ಹಾಗೆ ಮಾಡಿದವರು ತುಂಬ ಕಡಿಮೆ ಅಂತ ಹೇಳಿದರು. ಒಂದು ವರ್ಷ ಮಾಡ್ತಾರೆ ಬಿಡ್ತಾರೆ, ನಾವು ಈಗ ನಿರಂತರ ಅದರ ಹಿಂದೆ ಇದ್ದೇವೆ. ಸುಮಾರು 20 ವರ್ಷಗಳಿಂದ ಹೆಚ್ಚು ಕಾಲದಿಂದ ನೀವಿದ್ದೀರಿ. ಹೌದೌದು. ಈಗ ಮುಖ್ಯವಾಗಿ ಹೇಳುದಿದ್ರೆ ಈಗ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಒಂದು ತಳಿಗಳೆಲ್ಲ ಸಂರಕ್ಷಣೆ ಮಾಡಬೇಕಿದ್ರೆ ಯಾರು ಹೇಗೆ ಪ್ರಯತ್ನ ಪಡಬೇಕು ಅಂತ ಅನಿಸ್ತದೆ? ತಳಿಗಳನ್ನು ಉಳಿಸಬೇಕಿದ್ರೆ ಒಂದು ಮನಸ್ಸು ಬೇಕು. ಮನಸ್ಸು ಬೇಕಿದ್ರೆ ನಾವು ಕೃಷಿಕರು ಇದಕ್ಕೆ ತೊಡಗಿಸಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಯುವ ತಲೆಮಾರು ಇದಕ್ಕೆ ಬರುವುದು ತುಂಬ ಕಡಿಮೆ. ಇದಕ್ಕೆ ಸರ್ಕಾರದಿಂದಲೇ ಈ ಕೃಷಿಯ ಬಗ್ಗೆ ಸ್ವಲ್ಪ ಪ್ರೋತ್ಸಾಹದ ಅಗತ್ಯತೆ ಇದೆ. ಈಗ ಶಾಲಾ ದಿನಗಳಲ್ಲೇ ಇದಕ್ಕೆ ಏನಾದರೂ ಒಂದು ಮಾಹಿತಿ ಕೊಡುವ ಅಥವಾ ಪಠ್ಯಭಾಗದಲ್ಲೇ ಒಂದು ಕೃಷಿ ಬರುವ ಹಾಗೆ ಆಗಬೇಕು. ಚಿಕ್ಕಂದಿನಲ್ಲೇ ಅದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗ್ತದೆ. ಒಂದು ಸಿಲೆಬಸ್ ಆಗಿ ಬಂದರೆ ಅದಕ್ಕೆ ಒಂದು ಮಾರ್ಕ್ ಕೊಡುವಂಥ ವ್ಯವಸ್ಥೆ ಬಂದರೆ ಒಂದು 100 ಜನರಲ್ಲಿ 10 ಜನರಾದರೂ ಇದಕ್ಕೆ ಖಂಡಿತ ಬರ್ತಾರೆ. ಯಾಕಂದೇಳಿದರೆ ಚಿಕ್ಕಂದಿನಲ್ಲೇ ಅದರ ಪಾಠ ಅವರಿಗೆ ಸಿಕ್ಕಿರ್ತದೆ, ಮತ್ತು ಶಾಲೆಯ ಹತ್ತಿರ ಇರುವ ಬಯಲಲ್ಲೋ ಎಲ್ಲಾದರೂ ಅದನ್ನು ಮಾಡಿಸಿ ಅವರಿಗೊಂದು ಮಾರ್ಕ್ ಕೊಡುವಂಥ ವ್ಯವಸ್ಥೆ ಬಂದರೆ ಇದು ಮುಂದುವರಿಬೋದು. ಆಗ ಇದು ಮುಂದಿನ ಜನಕ್ಕೆ ತುಂಬ ಪ್ರಯೋಜನ ಆಗ್ತದೆ. ಯಾಕಂದೇಳಿ ಇದು ಒಮ್ಮೆ ಯಾವುದೇ ತಳಿಗಳು ನಮ್ಮಿಂದ ಹೊರಟೋದರೆ ಪುನಃ ಸಿಕ್ಕುವುದಿಲ್ಲ. ಮತ್ತು ಕೃಷಿ ಅನಿವಾರ್ಯ. ನಮಗೆ ಉದ್ಯೋಗ ಸಂಪಾದಿಸಿ ಹಣ ಎಷ್ಟು ಸಂಪಾದಿಸಿದರೂ ಊಟಕ್ಕೆ ಅಕ್ಕಿಯನ್ನೇ ಅಥವಾ ಬೇರೆ ಯಾವುದಾದ್ರೂ ತರಕಾರಿಯನ್ನೇ ಬಳಸಬೇಕಾಗ್ತದೆ. ಆಗ ನಾವು ಇದನ್ನು ಈಗ ಮುಂದುವರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಸಮಸ್ಯೆ ಆಗ್ತದೆ. ಆಗ ಜನರಿಗೆ ಬದುಕುವುದೇ ಕಷ್ಟ ಅಂತ ಅನಿಸ್ಬೋದು. ಈಗಾಗಲೇ ಅಕ್ಕಿಯ ರೇಟೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಮತ್ತು ಯಾವುದನ್ನು ನಾವು ಬೆಳೆಸಿಕೊಂಡಷ್ಟು ತುಂಬ ಒಳ್ಳೆಯದು. ಎಲ್ಲ ನಾವು ಮಾಡುವಾಗ ನಮಗೆ ಅದೇ ಯಾವುದಕ್ಕೆ ಯಾವ ವಿಷ ಹಾಕಲಿಲ್ಲ ಹಾಕೋದಿಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ನಾವು ಬೆಳೆಸಿಕೊಂಡಿರ್ತೇವೆ. ಆಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಬೆಳೆಸಿಕೊಂಡ್ರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಇದಕ್ಕೆ ಬರುವುದು ಅತಿ ಅಗತ್ಯ. ಅಗತ್ಯ ಅಂತ ಹೇಳಿದ್ರೆ ಇದು ಕೃಷಿ ಎಂದು ಈ ಭಾರತದಲ್ಲಿ ನಿಂತು ಹೋಗುದಿಲ್ಲ. ಈಗ ನಾವು ಸುಮ್ಮನೆ ಒಂದು ಆತಂಕ ಪಡ್ಬೋದಷ್ಟೇ, ಆದರೆ ಊಟಕ್ಕೆ ಅಕ್ಕಿ ಆಗಬೇಕಾದ ಕಾರಣ ಅಥವಾ ಬೇರೆ ಏನಾದರೂ ಆಗಬೇಕಾದ ಕಾರಣ ನಾವು ಅದನ್ನು ಅನಿವಾರ್ಯವಾಗಿ ಅದಕ್ಕೆ ಬರ್ತೇವೆ, ಇಲ್ಲಾಂದರೆ ಬದುಕುದೇ ಕಷ್ಟ ಆಗ್ತದಲ್ಲ. ಹೌದು. ಈಗ ನಿಮ್ಮಲ್ಲಿಗೆ ತುಂಬ ಜನ ಈ ಕಳೆದ ಒಂದು ವರ್ಷದ ಅಥವಾ ಹಿಂದಿನದ್ರು ಕೂಡ ಬರ್ತಾ ಇದ್ದವರು ಇರ್ಬೋದು, ಯುವ ಜನರು ಕೂಡ ನಿಮ್ಮ ಏನು ಜಾಗಕ್ಕೆ ಭೇಟಿ ಮಾಡಿದವರು ಇರ್ಬೋದು. ಸಾಮಾನ್ಯವಾಗಿ ಯುವ ಜನರು ಇದಕ್ಕೆ ಹೆಚ್ಚು ಒಲವು ಕೊಡೋದಿಲ್ಲ ಹೇಳಿದಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮಗೆ ಅನಿಸ್ತದೆ? ಒಂದು, ಯುವ ಜನರು ಇದಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆ ಆಗಿ ಹೋಗಿದೆ ಈಗ. ಯಾಕಂತ ಹೇಳಿದರೆ ಕೃಷಿ ಮಾಡುವವರಿಗೆ ಸಮಾಜದಲ್ಲಿ ಅಷ್ಟೇನು ಒಂದು ಫೋಕಸ್ ಇರುವುದಿಲ್ಲ. ಈಗ ಕೃಷಿಯಲ್ಲೇ ನಮಗೆ ಬದುಕಬಹುದಷ್ಟೇ ಅಲ್ಲದೆ ಹೊರತು ತುಂಬ ಹಣೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಸರ್ಕಾರವು ಸಹ ಇದಕ್ಕೆ ಅಷ್ಟೇನು ಕೃಷಿಗೆ ಪ್ರೋತ್ಸಾಹ ಇಲ್ಲ. ಸುಮ್ಮನೆ ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳ್ತಾರೆ ಹೊರತು ಯಾವುದೇ ಇದಕ್ಕೆ ಅಷ್ಟೇನು ಪ್ರೋತ್ಸಾಹ ಇರುವುದಿಲ್ಲ. ಮತ್ತು ಯುವ ಜನರು ಅಂತ ಹೇಳಿದರೆ ಇದಕ್ಕೆ ಬಂದರೆ ಅವರ ವಿದ್ಯಾಭ್ಯಾಸದಲ್ಲಿ ಕಲಿತು ಏನಾದರೂ ದೊಡ್ಡ ಉದ್ಯೋಗವನ್ನು ಸಂಪಾದಿಸಿದರೆ ಅವರಿಗೆ ಒಂದು ಬೆಲೆ ನೆಲೆ ಎಲ್ಲ ಇರ್ತದೆ. ಇದರಲ್ಲಿ ಇದ್ದವರಿಗೆ ಮೊದಲನೇ ಕಾಲದಲ್ಲೆಲ್ಲ ಇದರ ಕೃಷಿಯಲ್ಲಿ ಇದ್ದವರೆಲ್ಲ ಏನು ಕೂಡದವರು ಇದರಲ್ಲಿ ಇರ್ತಾರೆ. ಮತ್ತು ಆ ಕಾಲದಲ್ಲಿ ಕೃಷಿ ಇದ್ದವರಿಗೆ ಒಂದು ಬೆಲೆ ತುಂಬ ಇತ್ತು, ತುಂಬಿನ ಎಷ್ಟು ಜಮೀನಿದೆ ಅನ್ನುವಂಥದ್ದು ಮತ್ತು ಎಷ್ಟು ಕೃಷಿ ಇದೆ ಅನ್ನುವಂಥದ್ದು ಒಂದು ಬೆಲೆ ಇತ್ತು. ಈಗ ಅಂದರೆ ಅಷ್ಟು ಕಷ್ಟಪಡುವಂಥದ್ದು ಮತ್ತು ಕೆಸರಾಗುವಂಥದ್ದು ಯಾರಿಗೆ ಇಷ್ಟ ಇಲ್ಲ. ಎಲ್ಲ ಪೇಟೆಯಲ್ಲಿ ಹೋಗಿರ್ತಾರೆ, ಸಂಬಳ ಕಡಿಮೆ ಆದರೂ ಅದೇ ಇರ್ತದೆ, ದುಡಿಯುವ ಮನಸ್ಸು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಅದಕ್ಕೆ ಹೆಚ್ಚಿಗೆ ಹೋಗ್ತಾರೆ ಹೊರತು ಇದಕ್ಕೆ ಬರುವುದು ಕಡಿಮೆ ಆಗ್ತದೆ. ಹಾಂ ಸರಿ, ಮುಂದಿನ ದಿನಗಳಲ್ಲಿ ನಿಮಗೆ ಏನು ಮಾಡಬೇಕು, ಏನಾದರೂ ಹೊಸ್ತು ಮಾಡಬೇಕು ಅಂತ ಇದೆಯಾ? ನನಗೆ ಅಂತ ಹೇಳಿದರೆ ನನ್ನಲ್ಲಿ ಈಗ ಕೆಲವು ಮಿತಿಗಳಿವೆ. ಇಷ್ಟೆಲ್ಲ ತಳಿ ಉಳಿಸುವಂಥದ್ದೇ ದೊಡ್ಡ ಸಾಹಸ. ಆದ್ದರಿಂದ ಇದನ್ನು ಇದೇ ರೀತಿ ಮುಂದುವರಿಸ್ತಾ ನನ್ನಿಂದ ಸಾಧ್ಯವಾದಷ್ಟು ಮುಂದುವರಿಸ್ತಾ ಹೋಗುವಂಥದ್ದು. ಸರ್ಕಾರದ ಭಾಗದಿಂದ ಅಥವಾ ಬೇರೆ ಏನಾದರೂ ನಾವು ಮಾಡುವ ಕೆಲಸ ದೇಶದ ಮಟ್ಟದಲ್ಲಿ ಗುರುತಿಸಿಯಾಗಿದೆ. ಆದರೆ ಇದಕ್ಕೆ ಬೇಕಾದ ನನಗೆ ತುಂಬ ಇದಕ್ಕೆ ಬಲೆಗಳು ಅದು ಇದೆಲ್ಲ ತುಂಬ ವರ್ಷದ ವರ್ಷಕ್ಕೆ ಖರ್ಚಾಗ್ತಾ ಇರ್ತದೆ. ಅದಕ್ಕೆ ನಾನು ನನ್ನ ಮಿತಿಯಲ್ಲೇ ಸಣ್ಣ ರೀತಿಯಲ್ಲೇ ಮಾಡಿ ಉಳಿಸ್ತಾ ಹೋಗುವಂಥದ್ದು. ಪ್ರೋತ್ಸಾಹ ಸಿಕ್ಕಿದರೆ ಬೇಕಾದರೆ ಹೆಚ್ಚಿಗೆ ಚೆನ್ನಾಗಿ ಮಾಡ್ಬೋದು. ನಮ್ಮಿಂದ ಅನುಭವ ಪಡ್ಕೊಂಡು ಬೇರೆಯವರು ಮಾಡೋದಿದ್ರು ಅಥವಾ ಸರ್ಕಾರದ ಮಟ್ಟದಲ್ಲಿ ಮಾಡೋದಿದ್ರು ಮಾಡ್ಬೋದು ಅವರಿಗೆ ಮನಸ್ಸಿದ್ರೆ. ನಾವು ಅದನ್ನು ಹೇಳ್ತಾ ಹೋಗ್ಬೋದು ಅಷ್ಟೇ ಹೊರತು ಅದರ ಬಗ್ಗೆ ಅಷ್ಟೇನು ಗಮನ ಹರಿಸೋರು ಕಡಿಮೆಯೇ ಇರ್ತದೆ. ನಮ್ಮಿಂದ ಸಾಧ್ಯವಾದಷ್ಟು ಮಾಡಿ ಬೀಜವನ್ನು ಹಂಚಿಬಿಡುವಂಥದ್ದು ಕೆಲವು ವಿಶ್ವವಿದ್ಯಾಲಯಗಳಿಗೆ ಅಥವಾ ರೈತರಿಗೆ ಕೆಲವು ಎಲ್ಲಿಯಾದರೂ ಅದು ಇರ್ತದಲ್ಲ ಅಲ್ಲಿ ಮಾಡಿದರೆ ಅಲ್ಲೂ ಉಳ್ಕೊಂಡಿರ್ತದೆ. ಮತ್ತು ಸೀಡ್ ಬ್ಯಾಂಕ್ಗಳಿಗೆ ಹಂಚುವಂಥದ್ದು. ಈಗ ಇದು ಇಲ್ಲಿ ಧಾರವಾಡದಲ್ಲಿ ಒಂದು ಸೀಡ್ ಬ್ಯಾಂಕಿನಿಂದ ಬೀಜ ಕೇಳಿದ್ದಾರೆ ನಮ್ಮ ಹತ್ರ, ನಮ್ಮಲ್ಲಿರುವ ಎಲ್ಲ ತಳಿಗಳನ್ನು ಅಲ್ಲಿ ಅವರು ಕೇಳಿದ್ದಾರೆ. ಆಗ ಅಲ್ಲಿ ಕೊಟ್ಟರೆ ಅದು ಅಲ್ಲಿ ಶಾಶ್ವತವಾಗಿರ್ತದೆ. ಒಂದು ಅವರ ಪ್ರಯೋಗಕ್ಕೆ ಬೇಕಾದ ಅದನ್ನು ಬಳಸಿಕೊಳ್ಬೋದು. ಪುನಃ ನಮಗೆ ನಮ್ಮಲ್ಲಿ ಹೊರಟು ಹೋದರೂ ನಮಗೆ ಅವರಿಂದ ಕೇಳಲಿಕ್ಕೆ ಆಗ್ತದೆ, ಅವರು ಹೇಳಿ ಅಂತ ಲೆಟ್ರ್ ಕೊಡ್ತಾರೆ. ಹಾಗೆ ಆರು ಒಂದು ಯೋಜನೆಯಲ್ಲಿದ್ದಾನೆ. ಕೆಲವೊಮ್ಮೆ ನಮ್ಮಲ್ಲಿ ಒಂದು ವರ್ಷ ಎಲ್ಲಾದರೂ ಹೋದರೂ ಪುನಃ ಅವರಿಂದ ಪಡ್ಕೊಳ್ಳುವ, ಮತ್ತು ರೈತರಿಗೆ ಅಲ್ಲಿಂದ ಅವರಿಗೆ ಹೆಚ್ಚಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಅದನ್ನು ಕೊಡಲಿಕ್ಕೆ ಆಗ್ತದೆ. ಆ ಒಂದು ವ್ಯವಸ್ಥೆಯಲ್ಲಿದೆ. ಒಳ್ಳೆಯದು ಸತ್ಯನಾರಾಯಣ ಬೆಳ್ಳೇರಿಯವರೇ, ಮುಖ್ಯವಾಗಿ ನಿಮ್ಮ ಈ ಬೀಜ ಸಂರಕ್ಷಣೆಯ ಪಾರಂಪರಿಕ ಕೃಷಿಗೆ ಹೇಗೆ ಅನುಕೂಲ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇದರ ಅಗತ್ಯ ಏನು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಭತ್ತದ ತಳಿ ಸಂರಕ್ಷಣೆ ಕುರಿತು ಸತ್ಯನಾರಾಯಣ ಬೆಳ್ಳೇರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ್ ಮೇ ಜಾರಿ. ಈಗ ಪಂಡಿತ್ ಉಪೇಂದ್ರ ಭಟ್ ಅವರು ಹಾಡಿದ ಭಕ್ತಿ ಗೀತೆಯೊಂದನ್ನು ಕೇಳೋಣ.